ಕಾರ್ಯಾಚರಣೆ. ಮತ್ತು ಕರಾವಳಿಯ ಮೂರು ಜಿಲ್ಲೆಗಳಿಗೆ ಉಷ್ಣ ಅಲೆಯ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ. ಕಾರವಾರದಲ್ಲಿ ಗರಿಷ್ಠ 38 ಡಿಗ್ರಿ ಉಷ್ಣಾಂಶ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಎಫ್ಎಂ 100.6 ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರವನ್ನು. ಸಮಯ ಆಗಿದೆ 6:50:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರಸಾರ ಮಾಡುತ್ತಿದ್ದೇವೆ. ಹಸಿರು ಹಾಗೂ ಒಣಮೇವು ಸಂಸ್ಕರಣ ಪದ್ಧತಿಗಳು ಈ ಕುರಿತು ಮೈಸೂರಿನ KMF ಸಂಸ್ಥೆಯ ವ್ಯವಸ್ಥಾಪಕರಾದ ಕರಿಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಇವರನ್ನು ಸಂದರ್ಶಿಸುವವರು NK ಶಿವಮೂರ್ತಿ. ಈ ಕಾರ್ಯಕ್ರಮದ ಪ್ರಸಾರಕ್ಕೂ ಮುನ್ನ ಎರಡು ವಾಣಿಜ್ಯ ಜಾಹೀರಾತುಗಳು. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೆ ಹೋಯ್ತು. ತಿಂಗಳ ಕೊನೆ ಭಾನುವಾರ ಬೇರೆ, ಏನ್ ಮಾಡೋದ್ರಿ? ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ದಿನ ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಆಗಿಲ್ವಲ್ರಿ? 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಗೆ ತರಬಹುದು. ಹೌದಾ? ಸದ್ಯ 2 kg ಸಿಲಿಂಡರ್ ಸಿಗ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ, ಈಗ ಮಣಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕರಾದ ಕರಿಬಸವರಾಜು ಅವರೊಂದಿಗೆ ಹಸಿರು ಹಾಗೂ ಒಣಮೇವು ಸಂಸ್ಕರಣೆ ಮತ್ತು ಸಂರಕ್ಷಣಾ ಪದ್ಧತಿಗಳನ್ನು ಕುರಿತ ಸಂದರ್ಶನವನ್ನು ಆಲಿಸುವಿರಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಗಿಡ ಕೊಟ್ಟ ದೇವರಿಗೆ ನೀ ವಂದಿಸು. ಕರಿಬಸವರಾಜ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಹಸಿರು ಹಾಗೂ ಒಣಮೇವಿನ ಸಂಸ್ಕರಣೆ ಹಾಗೂ ಸಂಗ್ರಹಣ ಪದ್ಧತಿಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ KMF ಗೋಪಾಲಕರಿಗೆ, ಹಸು ಸಾಕೋರಿಗೆ ಅಥವಾ ಜಾನುವಾರುಗಳನ್ನು ಸಾಕೋರಿಗೆ ಮೇವಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಯೋಜನೆಗಳನ್ನು ತಂದಿದೆ, ಮತ್ತು ವಿಶೇಷವಾಗಿ ತಮ್ಮದೇ ಮೇವು ಅಭಿವೃದ್ಧಿ ತಾಕಿದೆ, ಬಿತ್ತನೆಗಳನ್ನು ಯಾವ ರೀತಿ ಕೊಡ್ತಾ ಇದ್ದೀರಿ, ಅಲ್ಲಿಂದಲೇ ವಿಚಾರ ಆರಂಭ ಮಾಡಿ ಸರ್. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ಈ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಏನೇನು ಕಾರ್ಯಕ್ರಮಗಳಿದೆ ಮತ್ತು ಆ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಅನುದಾನಗಳನ್ನು ಕೂಡ ನೀಡ್ತೀವಿ ಅನ್ನೋದ್ರ ಬಗ್ಗೆ ನಾನು ವಿವರವಾಗಿ ಹೇಳ್ತೀನಿ. ಸೊ ನಾವು ಈ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಸೊ ಮುಖ್ಯವಾಗಿ ನಾವು ಋತುಮಾನದ ಮೇವಿನ ಬೀಜಗಳು ಅಂತ ಹೇಳ್ತೀವಿ, ಅಂದರೆ ಮೇವಿನ ಜೋಳ ಮತ್ತು ಮೇವಿನ ಮುಸುಕಿನ ಜೋಳ. ಇದು ಮಳೆಗಾಲದಲ್ಲಿ ರೈತರು ಮೇವು ಬೆಳೀಲಿಕ್ಕೆ ಅನುಕೂಲ ಆಗಲಿ ಅಂತ ಮೇವಿನ ಬೀಜದ ಬಿತ್ತನೆಗೆ ನಾವು 50% ಅನುದಾನದಲ್ಲಿ ನಾವು ಅವರಿಗೆ ಮಳೆಗಾಲ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವ್ರ ಬೇಡಿಕೆ ಅನ್ವಯ ನಾವು ವಿತರಣೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲೇ ವರ್ಷಪೂರ್ತಿ ಅವರು ತಮ್ಮ ನೀರಾವರಿ ಸೌಲಭ್ಯ ಹೊಂದಿರತಕ್ಕಂಥವ್ರು ಮೇವನ್ನು ಬೆಳೀಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಬಹುವಾರ್ಷಿಕ ಮೇವಿನ ಬಿತ್ತನೆ ಸಾಮಗ್ರಿಗಳನ್ನು ಕೂಡ ನಾವು 50% ಅನುದಾನದಲ್ಲಿ ಕೊಡ್ತಕ್ಕಂಥ, ಅದಕ್ಕೆ ನಾವು ಡೈರಿ ಹುಲ್ಲು ಅಂತ ಹೇಳ್ತಾರೆ ಅಥವಾ ನಾವು ಹೈಬ್ರಿಡ್ ನೇಪಿಯರ್ ಅಂತ ಹೇಳ್ತೀವಿ, ಅದು ಬಹುವಾರ್ಷಿಕ ಹುಲ್ಲು. ಸೊ ನೀರಾವರಿ ಆಶ್ರಯ ಇರ್ತಕ್ಕಂಥ ಬೆಳಿಬೋದು ಅದನ್ನು. ಸೊ ಅದರ ಬಿತ್ತನೆ ಸಾಮಗ್ರಿ ಇರ್ಬೋದು, ಗಿನಿ ಹುಲ್ಲು ಇರ್ಬೋದು, ಅದೇ ರೀತಿ ನಾವು ರೋಡ್ಸ್ ಹುಲ್ಲು ಅಂತ ಹೇಳ್ತೀವಿ, ಮತ್ತು ದ್ವಿದಳದಲ್ಲಿ ಕುದುರೆ ಮಸಾಲ ಅಂತ ಹೇಳ್ತೀವಿ, ಇವೆಲ್ಲ ಬಹುವಾರ್ಷಿಕ ಬಿತ್ತನೆ. ಇದಕ್ಕೂ ಕೂಡ ನಾವು ವರ್ಷವಿಡೀ ರೈತರಿಗೆ ಸಿಕ್ಕೋ ಥರ, ಸೊ ನಮ್ಮ ಫಾರಮಿಂದ ನಾವು ಅದನ್ನು 50 ಅನುದಾನದಲ್ಲೂ ಕೂಡ ಕೊಡ್ತೀವಿ. ಅಲ್ಲದೆ ನಾವು ಈಗ ರಸಮೇವು ಅಂತ ನಾವು ಒಂದು ಶೇಖರಣಾ ತಾಂತ್ರಿಕತೆ ಅಂತ ಹೇಳ್ತೀವಿ, ಹಸಿರು ಮೇವಿನ ಒಂದು ಶೇಖರಣಾ ತಾಂತ್ರಿಕ, ನಾವು ಹೆಚ್ಚಾಗಿ ಬೆಳೆದಂಥ ಹಸಿರು ಮೇವನ್ನು ಸೊ ನಮಗೆ ಲಭ್ಯತೆ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಉಪಯೋಗ ಮಾಡಲಿಕ್ಕೆ ಆಗ್ತಕ್ಕಂಥ ಒಂದು ತಾಂತ್ರಿಕ ಸಲಹೆಗಳನ್ನು ಕೊಡ್ತಕ್ಕಂಥದ್ದು, ಇವೆಲ್ಲನೂ ಕೂಡ ನಾವು ಒಕ್ಕೂಟದ ವತಿಯಿಂದ ಮಾಡ್ತಾ ಇರ್ತೀವಿ. ನಿಮ್ಮದು ಮೇವು ಅಭಿವೃದ್ಧಿ ತಾಕ್ ಎಲ್ಲಿದೆ ಸರ್? ಈಗ ನಮ್ಮ ಒಕ್ಕೂಟದ ಏನು ಮುಖ್ಯ ಕಚೇರಿ ಅಂದರೆ ಅದರ ಹಿಂಭಾಗದಲ್ಲೇ ಹಾಲ್ನಳ್ಳಿ ಅಂತ ಬರುತ್ತೆ, ಅಲ್ಲಿ ಒಂದು ತರಬೇತಿ ಕೇಂದ್ರ ಇದೆ, ನಮ್ಮ ಕಾಮದ ಒಂದು ತರಬೇತಿ ಕೇಂದ್ರನೂ ಕೂಡ ಇದೆ. ಅದರ ಪಕ್ಕದಲ್ಲೇ ಸರಿ ಸುಮಾರು ನಾವು 5-6 ಎಕರೆ ಪ್ರದೇಶದಲ್ಲಿ ನಾವು ವಿವಿಧ ಮೇವಿನ ತಳ್ಳೆಗಳ ಒಂದು ಪ್ರಾತ್ಯಕ್ಷತಾಗಗಳನ್ನು ಕೂಡ ಮಾಡಿದ್ದೀವಿ. ಸೊ ಅಲ್ಲೇ ಕಾಮಕ್ಕೆ ತರಬೇತಿಗೆ ಬರತಕ್ಕಂಥ ಶಿಬಿರಾರ್ಥಿಗಳು ನಮ್ಮ ರೈತರಿರ್ಬೋದು, ಸಂಘದ ಸಿಬ್ಬಂದಿಗಳಿರ್ಬೋದು ಅಥವಾ ಸಂಘದ ಆಡಳಿತ ಮಂಡಳಿ ಇರ್ಬೋದು, ಅವರೆಲ್ಲರೂ ಕೂಡ ಆ ಒಂದು ಪ್ರಾತ್ಯಕ್ಷಿತ ತಾಕಗಳನ್ನು ಭೇಟಿ ಮಾಡ್ಬೋದು. ಮತ್ತು ಅಲ್ಲಿಗೆ ವಿವರನೂ ಕೂಡ ಅಷ್ಟೇ, ನಾವು ಅಲ್ಲಿ ಒಂದು ನೇಮ್ ಬೋರ್ಡಲ್ಲಿ ಯಾವ ತಳಿ ಸೊ ಇದರ ವಿಶೇಷತೆ ಏನೇ ಹೇಗೆ ಬೆಳಿಬೋದು ಅನ್ನೋದು ಕೂಡ ಅಲ್ಲಿ ಇರುತ್ತೆ. ಸೊ ಅವರು ಯಾವಾಗಲೂ ಕೂಡ ಆ ತರಬೇತಿಗೆ ಬಂದಾಗ ಅಲ್ಲಿ ಭೇಟಿನೂ ಕೂಡ ಮಾಡ್ಬೋದು. ಅಂದರೆ ಈ ತರಬೇತಿ ಕೇಂದ್ರ ಇರೋದು ಮೇವು ಬೆಳೆ ಬೆಳೆಯುವಂತಹ ರೈತರಿಗೇನಾ ಅಥವಾ ಸಾಮಾನ್ಯವಾಗಿ ಹೈನುಗಾರಿಕೆ? ಎಲ್ಲ ಹೈನುಗಾರಿಕೆ ಮಾಡೋಂಥ ಎಲ್ಲ ರೈತರಿಗೂ, ಹೈನುಗಾರಿಕೆ ಮಾಡೋಂಥವ್ರು ಯಾವುದಾದ್ರೂ ಒಂದು ಮೇವನ್ನು ಬೆಳೆದೇ ಬೆಳೀತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಅಥವಾ ವಿವಿಧ ತಳಿಗಳು ಬೇರೆ ಬೇರೆ ಯಾವುದಿದೆ, ಋತುಮಾನ ಇರ್ಬೋದು ಅಥವಾ ಬಹುವಾರ್ಷಿಕ ಇರ್ಬೋದು, ಸೊ ಅದರ ವಿಶೇಷತೆಗಳೇನು, ಹೇಗೆ ಬೆಳಿಬೋದು ಅನ್ನೋದ್ರ ಬಗ್ಗೆ ಕೂಡ ಸಿಕ್ಕುತ್ತೆ. ಅವ್ರಿಗೇನಂದರೆ ಭಾಳ ಮುಖ್ಯವಾದಂಥ ಅಡ್ವಾಂಟೇಜ್ ನಮ್ಮ ಒಕ್ಕೂಟದಲ್ಲಿ ಏನಂದರೆ, ಯಾಕಂದರೆ ತರಬೇತಿ ಕೇಂದ್ರ ನಮ್ಮ ಒಕ್ಕೂಟದ ಹಿಂಭಾಗದಲ್ಲೇ ಇದೆ, ಅದ್ರ ಪಕ್ಕದಲ್ಲೇ ನಮ್ಮದೇ ಆದಂಥ ಒಕ್ಕೂಟದ ಒಂದು ಮೇವಿನ ಪ್ರಾತ್ಯಕ್ಷತೆ ಫಾರಮು ಕೂಡ ಇರೋದ್ರಿಂದ ಅವರಿಗೆ ಹೆಚ್ಚಿನ ಅಡ್ವಾಂಟೇಜ್, ಅನುಕೂಲತೆ ಹೆಚ್ಚು. ಅಲ್ಲೇ ನೋಡ್ಬೋದು, ಯಾವುದೇ ತರಬೇತಿಗೆ ಬಂದರೂ ಕೂಡ ಅಲ್ಲಿ ನೋಡ್ಬೋದು ಅದನ್ನು. ಅವರು ನಿಮ್ಮಿಂದ ನೆರವು ಸಿಗಬೇಕು ಅಂದರೆ ಅವರು ಯಾವುದಾದ್ರೂ ಒಂದು ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರಾಗಿರಬೇಕು, ಹೊಂದಿದ್ರೆ ಭಾಳಷ್ಟು ಅನುಕೂಲ. ಅಲ್ಲದೇನು ಕೂಡ ಅವರು ಈಗ ಸದಸ್ಯತ್ವ ತಗೊಂಡು ಮಾಡ್ತೀವಿ ಅನ್ನೋರಿಗೂ ಕೂಡ ನಮ್ಮಿಂದ ಸಹಾಯನ ಅಥವಾ ಬಿತ್ತನೆ ಬೀಜನ ಕೊಡಿಸ್ಕೊಡೋದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದೇ ನೋಡಿ, ಬರೋ ಬೇಸಿಗೆನಲ್ಲಿ ಮೇವಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಮತ್ತೆ ಹಾಲಿನ ಉತ್ಪಾದನೆ ಒಂದೇ ಸರಿ ಕಡಿಮೆ ಆಗಿಬಿಡುತ್ತೆ ಬೇಸಿಗೆನಲ್ಲಿ. ಈ ಸಂದರ್ಭದಲ್ಲಿ ಈಗ ಮೇವಿನ ಶೇಖರಣಾ ತಾಂತ್ರಿಕತೆಗಳು ಅಂತ ನಾವೇನು ಹೇಳ್ತೀವಲ್ಲ, ಇದು ಭಾಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಈಗ ಮಳೆಗಾಲದಲ್ಲಿ ಹೆಚ್ಚು ಮೇವಿನ ಬೆಳೆದದ್ದನ್ನು ನಾವು ಅದನ್ನು ಸಂರಕ್ಷಣೆ ಮಾಡ್ಕೊಂಡ್ರೆ ರಸಮೇವಿನ ಮೂಲಕ, ಸೊ ಅದನ್ನು ನಾವು ಬೇಸಿಗೆ ಕಾಲದಲ್ಲೂ ಉಪಯೋಗ ಮಾಡ್ಬೋದು. ಓಕೆ ಸರ್, ಹೇಳಿ ಸರ್, ಈಗ ಹಸಿರು ಮತ್ತು ಒಣಮೇವನ್ನು ಯಾವ ರೀತಿ ಸಂಸ್ಕರಣೆ ಮಾಡ್ಬೋದು, ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೋದು, ನಿಧಾನವಾಗಿ ಹೇಳ್ತಾ ಹೋಗಿ ಸರ್. ಈಗ ಮೇವು ಸಂರಕ್ಷಣಾ ಕ್ರಮಗಳು ಅಥವಾ ತಾಂತ್ರಿಕತೆಗಳು ಅಂತ ನಾವು ಹೇಳ್ತೀವಿ. ಏನಿದ್ರ ಮುಖ್ಯ ಉದ್ದೇಶ, ನಾವು ಯಾಕೆ ಮೇವನ್ನು ಸಂರಕ್ಷಣೆ ಮಾಡಬೇಕು ಅಂದಾಗ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಒಂದು ಈಗ ಒಣಮೇವು ಮತ್ತೊಂದು ಹಸಿರು ಮೇವು ಅಂತ ಹೇಳ್ತೀವಿ, ಎರಡನ್ನೂ ಕೂಡ ನಾವು ಶೇಖರಣೆ ಮಾಡಬೇಕಾಗತ್ತೆ. ಯಾವ ಉದ್ದೇಶಕ್ಕೆ ನಾವು ಶೇಖರಣೆ ಮಾಡಬೇಕಾಗುತ್ತೆ ಅಂದರೆ, ಸೊ ಒಂದು ನಾವು ಯಾವುದೇ ಕೃಷಿಯ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಅದರ ಮುಖ್ಯವಾದಂಥ ಅದರ ಕಾಳನ್ನು ಪಡೆದು ಉಳಿದಿರ್ತಕ್ಕಂಥ ತ್ಯಾಜ್ಯ ಏನೋದು ಅದೆಲ್ಲ ಒಣಮೇವು ಅಂತ ನಾವು ಹೇಳ್ತೀವಿ. ಸೊ ಆ ಒಣಮೇವನ್ನು ಸೊ ನಾವು ದಿನನಿತ್ಯ ರಾಸುಗಳ ಹಾಲು ಉತ್ಪಾದನೆಗೆ ಮತ್ತು ಗುಣಮಟ್ಟನ ಹೆಚ್ಚಿಗೆ ಮಾಡಲಿಕ್ಕೆ, ಸೊ ಒಣಮೇವನ್ನು ಮುಖ್ಯವಾಗಿ ನಾವು ರಾಸುಗಳಿಗೆ ಫೈಬರ್ ಅಂತ ನಾವೇನು ಹೇಳ್ತೀವಿ ಅಥವಾ ಕಚ್ಚಾ ನಾರು ಅಂತ ನಾವು ಹೇಳ್ತೀವಲ್ಲ, ಸೊ ಕಚ್ಚಾ ನಾರವನ್ನು ಒದಗಿಸ್ಲಿಕ್ಕೋಸ್ಕರ ನಾವು ಒಣಮೇವನ್ನು ಕೊಡಬೇಕು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಒಣಮೇವನ್ನು ನಾವು ಉಪಯೋಗ ಮಾಡ್ತೀವಿ. ಅಲ್ಲದೆ ಕೂಡ ನಾವು ಈ ಕೃಷಿ ತ್ಯಾಜ್ಯದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ಒಂದೆಡೆಗೆ ಅದನ್ನು ಸಂರಕ್ಷಣೆ ಮಾಡಿದಾಗ ನಂತರ ನಮಗೆ ಕೊರತೆ ಬೇಸಿಗೆ ಕಾಲದಲ್ಲಿ ವರ್ಷಪೂರ್ತಿ ಕೂಡ ನಾವು ಕೊಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಸಂರಕ್ಷಣೆ ಮಾಡಬೇಕಾಗುತ್ತೆ ಒಣಮೇವನ್ನು. ಅದೇ ರೀತಿಯಲ್ಲಿ ಹಸಿರು ಮೇವನ್ನು ಕೂಡ ನಾವು ವಿಧಾನ ಬೇರೆ ಬೇರೆ ಆಗುತ್ತೆ. ಹಸಿರು ಮೇವಿನ ಸಂರಕ್ಷಣೆ ವಿಧಾನಗಳು ಬೇರೆ ಮತ್ತು ಒಣಮೇವಿನ ಸಂರಕ್ಷಣೆ ವಿಧಾನಗಳು ಬೇರೆ. ಮುಖ್ಯವಾಗಿ ಏನಾಗುತ್ತೆ, ಒಣಮೇವಲ್ಲಿ ಯಾವುದೇ ತೇವಾಂಶ ಇರೋದು ಇಲ್ಲ ಅಥವಾ ಅತ್ಯಲ್ಪ ತೇವಾಂಶ ಇರೋದರಿಂದ ನಾವು ಭಾಳಷ್ಟು ದಿನಗಳ ಕಾಲ ಶೇಖರಣೆ ಮಾಡ್ಬೋದಾಗಿರುತ್ತೆ. ಅದೇ ಹಸಿರು ಮೇವಿಗೆ ಬಂದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ತೇವಾಂಶ ಹೆಚ್ಚಾಗಿರೋದ್ರಿಂದ ಒಂದೆಡೆ ನಾವು ಶೇಖರಣೆ ಮಾಡಿದಾಗ ಅದು ಕೆಟ್ಟೋಗ್ತದೆ. ಸೊ ಹಾಗಾಗಿ ತಾಂತ್ರಿಕತೆಗಳು ಬೇರೆ ಆಗುತ್ತೆ. ಸೊ ಅದೇ ರೀತಿ ನಾವು ಹಸಿರು ಮೇವಿನ ಶೇಖರಣೆ ಮಾಡ್ತಕ್ಕಂಥ ಕ್ರಮಗಳಿಗೆ ಬಂದಾಗ ಮುಖ್ಯವಾಗಿ ನಾವು ರಸಮೇವು ಅಂತ ಹೇಳ್ತೀವಿ, ಇನ್ನೊಂದು ನಾವು ಹೇ ಅಂತ ಹೇಳ್ತೀವಿ. ಹೇ ಅಂದರೆ ಒಣ ಹಸಿರು ಮೇವು ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಶೇಖರಣೆ ಮಾಡ್ತೀವಿ. ಇವೆರಡು ಮುಖ್ಯವಾದಂಥದ್ದು ಹಸಿರು ಮೇವುಗಳಲ್ಲಿ ಬಂದಾಗ. ಒಣಮೇವುಗಳಿಗೆ ಬಂದಾಗ, ಸೊ ಈಗಾಗಲೇ ಅನಾದಿ ಕಾಲದಿಂದ ರೈತರು ಹಾಲು ಉತ್ಪಾದಕರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಈ ಬಣವೆಗಳನ್ನು ಹಾಕೋದು ಅಂತಲೇ ಹೇಳ್ಬೋದು, ಅಥವಾ ಮೆದೆ ಹಾಕೋದು ಅಂತ ಹೇಳ್ತೀವಿ. ಸೊ ಅಥವಾ ಒಂದೆಡೆ ಒಂದು ದೊಡ್ಡದಾದ ಗುಂಡಿ ಅಥವಾ ದೊಡ್ಡದಾದ ಒಂದು ಶೇಖರಣಾ ಸಾಮರ್ಥ್ಯ ಹೊಂದಿರತಕ್ಕಂಥ ಒಂದು ಸ್ಟ್ರಕ್ಚರಲ್ಲಿ ಶೇಖರಣೆ ಮಾಡೋದಂಥದ್ದು ಕೂಡ ಆಗಿರ್ಬೋದು. ಇವು ಮುಖ್ಯವಾದಂಥ ಶೇಖರಣೆಗಳು. ಅದನ್ನು ನಾವು ಒಂದೊಂದನ್ನೇ ವಿವರವಾಗಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನು ನಿಮಗೆ. ಈಗ ನಾವು ಮುಖ್ಯವಾಗಿ ಒಣಮೇವಿಗೆ ಅಂತ ಬಂದಾಗ, ಸೊ ಒಣಮೇವಲ್ಲಿ ಆದಷ್ಟು ಅದರಲ್ಲಿ ತೇವಾಂಶ ಅತಿ ಕಡಿಮೆ ಇರುತ್ತೆ. ಸೊ ಭಾಳಷ್ಟು ಕಾಲ ನಾವು ಅದನ್ನು ಶೇಖರಣೆ ಮಾಡ್ಬೋದು. ಹೇಗೆ ವ್ಯವಸ್ಥಿತವಾಗಿ ನಾವು ಶೇಖರಣೆ ಮಾಡಬೇಕಂದ್ರೆ, ಒಂದು ನಾವು ಮೆದೆ ಹಾಕ್ತಕ್ಕಂಥದ್ದು. ಮೆದೆ ಹಾಕ್ತಕ್ಕಂಥದ್ದು ಅಂದರೆ ಹೇಗೆ ಅಂದರೆ, ಈಗ ಆಲ್ರೆಡಿ ಎಲ್ರಿಗೂ ಸುಮಾರು ಜನಕ್ಕೆ ಗೊತ್ತಿದೆ, ಅದನ್ನು ನಾವು ನೀರು ನಿಲ್ಲದೆ ಇರೋಂಥ ಸ್ವಲ್ಪ ಎತ್ತರದ ಪ್ರದೇಶದಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು, ಅಥವಾ ಭೂಮಿಗೆ ಅದು ತಾಗದಂತೆ ಸೊ ಮರದ ದಿಮ್ಮಿಗಳನ್ನು ಹಾಕ್ತಕ್ಕಂಥದ್ದು ಹಾಕಿ ಅದ್ರ ಮೇಲೆ ನಾವು ಸೊ ನಾವು ಕಂತೆಗಳ ರೂಪದಲ್ಲಿ ಮೇವನ್ನು ನಾವು ಶೇಖರಣೆ ಮಾಡ್ತಾ ಅದನ್ನು ಮೆದೆ ಹಾಕ್ತಕ್ಕಂಥದ್ದು. ನಾವು ಒಟ್ಟಿಗೆ ಮೆದೆ ಹಾಕಿ ಕೊನೆಯಲ್ಲಿ ನಾವು ಗೋಪುರವಾಗಿ ಅದನ್ನು ನಾವು ಫಿನಿಶ್ ಮಾಡ್ತಕ್ಕಂಥದ್ದು. ಯಾಕಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ನೀರು ಅದರೊಳಗಡೆ ಹೋಗಬಾರ್ದು, ಆಚೆ ಹೋಗಬೇಕು ಅನ್ನೋ ಕಾರಣದಲ್ಲಿ. ಮತ್ತು ಕೆಲವೊಂದು ಕ್ರಮಗಳು ಒಣಮೇವನ್ನು ನಾವು ಶೇಖರಣೆ ಮಾಡಬೇಕಾದ್ರೆ ಕೆಲವೊಂದು ಮುಖ್ಯವಾದಂಥ ಅಂಶ ಬರೋದಂದರೆ ನಮಗೆ ತೇವಾಂಶವನ್ನು, ಅಂದರೆ ನಾವು ಕುಯ್ಲು ಮಾಡ್ತೀವಿ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಮುಸ್ಕಿನ ಜೋಳ ಆಗಿರ್ಬೋದು, ಈ ಥರದನ್ನು ನಾವು ಕುಯ್ಲು ಮಾಡಿದಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಅದರಲ್ಲಿ ಮಾಯಿಷರ್ ಕಡಿಮೆ ಇರುತ್ತೆ. ಆದಾಗ್ಯೂ ಕೂಡ ನಾವು ಸಾಕಷ್ಟು ಒಣಗಿಸ್ಬಿಟ್ಟು ನಾವು ಶೇಖರಣೆ ಮಾಡಿದಾಗ ಏನಾಗುತ್ತೆ, ಭಾಳಷ್ಟು ದಿನಗಳ ಕಾಲ ಶೇಖರಣೆ ಆಗುತ್ತೆ. ಒಂದು ಇನ್ನೊಂದು, ನಾವು ಮೆದೆ ರೂಪದಲ್ಲಿ ಅಥವಾ ಬಣವೆ ರೂಪದಲ್ಲಿ ನಾವು ಶೇಖರಣೆ ಮಾಡಬೇಕಾದ್ರೆ ಪದರು ಪದರುಗಳ ಥರ ಅದನ್ನು ನಾವು ಹಾಕ್ತಾ ಹೋಗಬೇಕು. ಜೊತೆಯಲ್ಲಿ ಹರಳು ಉಪ್ಪನ್ನು ನಾವು ಪದರೂಪದಲ್ಲಿ ನಾವು ಹಾಕ್ತಾ ಹೋದರೆ ಏನಾಗುತ್ತೆ ಅಂದರೆ, ಅದರಲ್ಲಿ ಎರಡು ಮುಖ್ಯವಾದಂಥ ಅನುಕೂಲತೆಗಳಿದೆ. ಒಂದು, ಉಪ್ಪು ಒಂದು ಬೆಸ್ಟ್ ಪ್ರಿಸರ್ವೇಟಿವ್ ಅಂತ ಹೇಳ್ತೀವಿ. ಅಂದರೆ ನಾವು ಉಪ್ಪಿನಕಾಯಿಗೆ ಉಪ್ಪನ್ನು ಹೆಚ್ಚಿಗೆ ಹಾಕ್ತೀವಿ, ಯಾಕಂದರೆ ಭಾಳಷ್ಟು ದಿನ ಕಾಲ ಉಪ್ಪಿನಕಾಯಿ ಇರಲಿ ಅಥವಾ ಅದರಲ್ಲಿರತಕ್ಕಂಥ ನೀರಿನಂಶ ಹೊರಗಡೆ ಬಂದರೆ ಸೊ ಅದು ಕೆಡದಂತೆ ಕಾಪಾಡುತ್ತೆ. ಇಲ್ಲೂ ಅಷ್ಟೇ, ಅತ್ಯಲ್ಪ ತೇವಾಂಶ ಏನಾದರೂ ಒಣಮೇವಲ್ಲಿ ಸೇರಿಕೊಂಡಂಥ ಸಂದರ್ಭದಲ್ಲಿ ಕೆಡದಂತೆ ಕಾಪಾಡತ್ತೆ ಉಪ್ಪು. ಜೊತೆಗೇನಾಗುತ್ತೆ, ಒಣಮೇವಲ್ಲಿ ಪೋಷಕಾಂಶಗಳು ಸಾಕಷ್ಟು ಕಡಿಮೆ ಇರುತ್ತೆ ನಾವು ಹಸಿರು ಮೇವಿಗೆ ಹೋಲಿಕೆ ಮಾಡಿದಾಗ. ಸೊ ಹಾಗಾಗಿ ಅದರಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾದಂಥ ಅಂಶ ಯಾವುದು ಅಂದರೆ ಕಚ್ಚಾ ನಾರು. ಸೊ ಹಾಗಾಗಿ ಅದನ್ನು ಪೌಷ್ಟಿಕ ಅಥವಾ ನಾವು ಪೌಷ್ಟೀಕರಣ ಮಾಡಲಿಕ್ಕೆ ಅಥವಾ ಏನಾಗುತ್ತೆ ಸ್ವಲ್ಪ ರುಚಿ ಬರುತ್ತೆ, ರಾಸು ಕೂಡ ನಾವು ಒಣಮೇವನ್ನ ರಾಸುಗಳಿಗೆ ಹಾಗೆ ಕೊಟ್ಟಂಥ ಸಂದರ್ಭದಲ್ಲಿ ಭಾಳಷ್ಟು ನಷ್ಟ ಆಗುತ್ತೆ, ವೇಸ್ಟ್ ಮಾಡುತ್ತೆ. ಸೊ ಉಪ್ಪನ್ನು ನಾವು ಹಾಕಿದಾಗ ಏನಾಗುತ್ತೆ, ಸೊ ಅದರಲ್ಲಿ ಉಪ್ಪನ್ನು ಸೇರ್ಕೋತು ಅಂದರೆ ಒಣಮೇವಲ್ಲಿ ಒಂದು ಸ್ವಲ್ಪ ಪೌಷ್ಟಿವರ್ಧನೆ ಆಗುತ್ತೆ. ಪೌಷ್ಟಿಕದ ವರ್ಧನೆ ಆಗೋದ್ರಿಂದ ರಾಸುಗಳು ಕೂಡ ಅದನ್ನು ವೇಸ್ಟ್ ಮಾಡದಂತೆ ತಿನ್ನಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಸೊ ಇದು ಭಾಳ ಮುಖ್ಯವಾದಂಥ ಒಂದು ಒಣಮೇವಿನ ಒಂದು ಶೇಖರಣ ವಿಧಾನ. ಸೊ ಅದ್ರ ಜೊತೆಯಲ್ಲಿ ನಾನು ಹೇಳಿದಾಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಹೋದರೆ ಸೊ ಇನ್ನಷ್ಟು ಸ್ವಲ್ಪ ಮೌಲ್ಯವರ್ಧನೆಯೂ ಕೂಡ. ಕರಿ ಬಸವರಾಜ್ ಅವರ, ಈಗೆಲ್ಲ ಯಾಂತ್ರೀಕೃತ ಭತ್ತದ ಬೇಸಾಯ ಬಂದ್ಬಿಟ್ಟು ಬೇಲರ್ಗಳು ಶುರುವಾಗ್ಬಿಟ್ಟಿದ್ದಾವೆ. ಅವು ಚಾಪೆ ಸುತ್ತಂಗೆ ಸುತ್ತಬಿಟ್ಟು ಚಕ್ರಾಕಾರದಲ್ಲಿ ಇಟ್ಬಿಡ್ತವೆ. ಇದನ್ನು ಕೂಡ ಶೇಖರಣೆ ಮಾಡೋ ವಿಧಾನ ಏನಾದರೂ ಬೇರೆ ಇದೆ? ಇದೆ, ಇದೆ ಶೇಖರಣೆ. ಈಗ ಒಂದು ನಾನು ಆಗಲೇ ಹೇಳಿದಾಗೆ ಮೆದೆ ರೂಪದಲ್ಲಿ ಮಾಡಿದಾಗ ವಾಲ್ಯೂಮ್ ಜಾಸ್ತಿ ಅಂದರೆ ಸಾಕಷ್ಟು ಪ್ರದೇಶವನ್ನು ತಗೊಳ್ಳುತ್ತೆ. ಈಗೇನಾಗುತ್ತೆ, ತಾವು ಹೇಳಿದಾಗೆ ಈಗ ಭತ್ತನ ಅಥವಾ ರಾಗಿ ಅಥವಾ ಜೋಳವನ್ನು ಯಾಂತ್ರೀಕರಣದಿಂದ ಸೊ ಹಾರ್ವೆಸ್ಟರ್ ಕ್ರಮ್ ಥ್ರೆಷರ್ ಅಂತ ನಾವು ಹೇಳ್ತೀವಿ, ಆ ಜಮೀನಲ್ಲೇ ಆ ಮೇವನ್ನು ಅಥವಾ ಬೆಳೆಯನ್ನು ಕಟ್ ಮಾಡಿ ಅದರಿಂದ ಬರ್ತಕ್ಕಂಥ ಕಾಳನ್ನು ತೆಗೆದುಕೊಂಡು ಉಳಿದ ಒಣ ತ್ಯಾಜ್ಯವನ್ನು ಬಿಡಿಯುತ್ತೆ. ಆವಾಗೇನಾಗುತ್ತೆ, ಚಿಕ್ಕ ಚಿಕ್ಕದಾಗಿ ಅದು ತುಂಡರಿಸೋದ್ರಿಂದ ಅದನ್ನು ಈಗ ಬೇಲರ್ ಅಂತ ಬಂದಿದೆ. ಸೊ ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಅದನ್ನು ಕಂಪ್ರೆಸ್ ಮಾಡಿ ಅಥವಾ ನಾವು ಅದನ್ನು ಒತ್ತಡೀಕರಿಸಿ ರೌಂಡ್ ಬೇಲ್ಸ್ ಥರ ಕೂಡ ಮಾಡೋಂಥ ಈಗ ಟ್ರ್ಯಾಕ್ಟರ್ ಮೌಂಟೆಡ್ ಯಂತ್ರಗಳು ಕೂಡ ಬಂದಿದೆ. ಸೊ ಅದು ಕೂಡ ಒಂದು ಸಾಗಾಣಿಕೆಗೆ ಅನುಕೂಲ ಆಗುತ್ತೆ. ಸೊ ಒಟ್ಟಿಗೆ ಟ್ರ್ಯಾಕ್ಟ್ರಲ್ಲಿ ಕಡಿಮೆ ಪರಿಮಾಣದ ಮೇವು ಬರ್ತಕ್ಕಂಥದ್ದು ಇದರಲ್ಲಿ ಬಂಡಲ್ಸ್ ಮಾಡಿದಾಗ ಅಥವಾ ಬೇಲ್ಸ್ ಅಂತ ಹೇಳ್ತೀವಿ ನಾವು ಒತ್ತಡೀಕರಿಸಿರ್ತಕ್ಕಂಥ ಬೇಲ್ಸನ್ನು. ಸೊ ಆವಾಗೇನಾಗುತ್ತೆ, ನಾವು ಒಂದು ಕಡೆ ದಾಸ್ತಾನು ಇರಿಸ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ, ಮತ್ತು ಅದನ್ನು ಹ್ಯಾಂಡ್ಲಿಂಗ್ ಮಾಡಲಿಕ್ಕೆ ಅಥವಾ ಒಂದೆಡೆಯಿಂದ ಇನ್ನೊಂದು ಎಡೆಗೆ ನಾವು ಅದನ್ನು ರವಾನೆ ಮಾಡಲಿಕ್ಕೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೂ ಕೂಡ ಹೆಚ್ಚಿನ ಅನುಕೂಲತೆ ಇದರಲ್ಲಿದೆ. ಬಟ್ ಏನಾಗುತ್ತೆ ಅಂದರೆ ಈಗ ಯಾಂತ್ರೀಕರಣದಿಂದ ನಾವು ಕೊಯ್ಲು ಮಾಡೋಂಥ ಸಂದರ್ಭದಲ್ಲಿ ಸ್ವಲ್ಪ ಮೇವು ನಷ್ಟ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ನಾವು ಕೈಯಲ್ಲಿ ಕೊಯ್ಲು ಮಾಡೋದಕ್ಕಿಂತ. ಸೊ ಅದೊಂದು ಇದರಲ್ಲಿ ಅನಾನುಕೂಲತೆ. ಹೊರತುಪಡಿಸಿದ್ರೆ ಇದನ್ನು ಇನ್ನೊಂದೆಡೆಗೆ ಸಾಗಿಸೋದಕ್ಕೆ ಶೇಖರಣೆ ಮಾಡೋದಕ್ಕೆ ಕೂಡ ಹೆಚ್ಚು ಅನುಕೂಲತೆ ಇರತಕ್ಕಂಥದ್ದು. ಬೇರೆ ಮೇವಿನ ಸಂಸ್ಕರಣೆ ಸಂಗ್ರಹಣ ವಿಧಾನಗಳು, ಸೊ ಇದು ಒಣಮೇವಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ನೀವಾಗಲೇ ಹೇಳ್ದಂಗೆ ನಾನು ಮೆದೆ ಹಾಕ್ತಕ್ಕಂಥದ್ರ ಜೊತೆಗೆ ಇತ್ತೀಚೆಗೆ ಬೇಲ್ ಮಾಡ್ತಕ್ಕಂಥದ್ದು. ಇದಲ್ಲದೇ ಕೂಡ ಒಣಮೇವನ್ನು ನಾವು ಪಾಡರ್ ಬ್ಲಾಕ್ಸ್ ಅಂತಲೂ ಕೂಡ ಹೇಳ್ತೀವಿ. ಪಾಡರ್ ಬ್ಲಾಕ್ಸ್ ಅಂದರೆ ಈಗ ಒಣಮೇವನ್ನು ಅದರ ಒಂದು ಪೌಷ್ಟೀಕರಣ ಮಾಡೋದ್ರ ಜೊತೆಯಲ್ಲಿ ಶೇಖರಣೆ ಮಾಡ್ತಕ್ಕಂಥದ್ದು. ಅಂದರೆ ಉದಾಹರಣೆಗೆ ಈಗ ಭತ್ತದ ಹುಲ್ಲು ಇರ್ಬೋದು, ಜೋಳದ ಹುಲ್ಲು ಇರ್ಬೋದು, ಇದನ್ನು ತುಂಡರ್ಸ ಮೇವು ತುಂಡರ್ಸ ಯಂತ್ರಗಳು ಅಂತ ಹೇಳ್ತೀವಿ, ಇಂಗ್ಲೀಷಲ್ಲಿ ಚಾಪ್ ಕಟರ್ಸ್ ಅಂತ ಹೇಳ್ತಾರೆ. ಇದನ್ನು ತುಂಡರಿಸಿದಾಗ ಅದು ಚಿಕ್ಕ ಚಿಕ್ಕದಾಗಿ ತುಂಡಾಗತ್ತೆ. ಅದನ್ನು ಸ್ವಲ್ಪ ಅದಕ್ಕೆ ಸ್ವಲ್ಪ ಪಶುವಾರ ಇರ್ಬೋದು ಅಥವಾ ನಮ್ಮ ಪಶುವಾರಕ್ಕೆ ಹಾಕ್ತಕ್ಕಂಥ ಕಚ್ಚಾ ಪದಾರ್ಥಗಳು, ಈಗ ಅಕ್ಕಿ ನುಚ್ಚುಗಳಿರ್ಬೋದು, ಧಾನ್ಯದ ನುಚ್ಚುಗಳಿರ್ಬೋದು, ಅಥವಾ ಹಿಂಡಿಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ, ಸೊ 60 ಪ್ರಮಾಣದಷ್ಟು ಈ ಒಣಮೇವನ್ನು, ಇನ್ನು 40 ಪ್ರಮಾಣದಲ್ಲಿ ಈ ಪಶುಹಾರಕ್ಕೆ ಹಾಕ್ತಕ್ಕಂಥ ಕಚ್ಚಾ ಪದಾರ್ಥಗಳನ್ನು 30-40% ಅದರ ಜೊತೆಗೆ ಸೇರಿಸ್ಬಿಟ್ಟು ಅದನ್ನು ಒತ್ತಡೀಕರಿಸಿ ಬ್ಲಾಕ್ ಥರ ಮಾಡ್ತಾರೆ. ಸೊ ಅದನ್ನು ನಾವು ಪಾಡರ್ ಬ್ಲಾಕ್ ಅಂತಲೂ ಕೂಡ ಹೇಳ್ತಾರೆ. ಜೊತೆಗೂ ಕೂಡ ಅದು ಅಲ್ಲದೇ ಕೂಡ ಈಗ ಪಾಡರ್ ಬ್ಲಾಕ್ ಮಾಡಿದಾಗ ಏನಾಗುತ್ತೆ, ನಮಗೆ ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನೊಂದು ಅಥವಾ ನಮಗೆ ಮೇವಿನ ಲಭ್ಯತೆ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಇದನ್ನು ನಾವು ಉಪಯೋಗ ಮಾಡ್ಬೋದು, ಭಾಳಷ್ಟು ಕಾಲ ಇದನ್ನು ಶೇಖರಣೆ ಮಾಡ್ಬೋದು. ಅದರ ಜೊತೆಯಲ್ಲಿ ಇತ್ತೀಚೆಗೆ ನಾವು TMR ಅಂತ ಹೇಳ್ತಾರೆ, ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ. ಅಂದರೆ ಟೋಟಲ್ ಮಿಕ್ಸ್ಡ್ ರೇಷನ್ ಅಂದರೆ ಒಟ್ಟಾರೆ ಅಂದರೆ ನಾವು ಪಶುಹಾರ ಮತ್ತು ಮೇವನ್ನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದಕ್ಕೆ ನಾವು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತಾರೆ. ಅಂದರೆ ಮೇವಿನ ಪ್ರಮಾಣ ಅಥವಾ ಮೇವಿನ ಒಂದು ಅಂಶ ಜೊತೆಗೆ ಕಾನ್ಸಂಟ್ರೇಟ್ಸ್ನ ಪಶುಹಾರ ಅಂತ ಹೇಳ್ತೀವಲ್ಲ ಹಿಂಡಿಗಳು ಧಾನ್ಯಗಳು, ಅದನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ಹೇಳ್ತಾರೆ. ಅದನ್ನು ಮ್ಯಾಶ್ ಥರ ಅಥವಾ ಪೌಡರ್ ಥರ, ಅಂದರೆ ಮೇವನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ತುಂಡರಿಸಿ ಅದ್ರ ಜೊತೆಗೆ ಪಶುಹಾರವನ್ನು ಸೇರಿಸಿ, ಸೊ ಅದನ್ನು ನಾವು ಹಾಗೆ ಪುಡಿ ರೂಪದಲ್ಲೂ ಕೂಡ ಕೊಡ್ತಕ್ಕಂಥದ್ದು. ಸೊ ಅದು ಕೂಡ ಹೆಚ್ಚಿನ ಅನುಕೂಲತೆಯನ್ನು ಕೂಡ ರಾಸಗಳಿಗೆ ಕೊಡುತ್ತೆ. ಯಾಕಂದರೆ ಮೇವಿನ ಕಾಂಪೊನೆಂಟು ಮತ್ತು ಪಶುಹಾರದ ಕಾಂಪೊನೆಂಟ್ ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತೀವಲ್ಲ, ಎರಡೂ ಕೂಡ ಒಟ್ಟಿಗೆ ರಾಸಗಳಿಗೆ ಸಿಕ್ಕತ್ತೆ. ಸೊ ಇದನ್ನು ನಾವು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ ನಾವು ಹೇಳ್ತಕ್ಕಂಥದ್ದು. ಇದು ಕೂಡ ಒಂದು ಮುಖ್ಯವಾದಂಥ ಹೊಸ ವಿಧಾನವೂ ಕೂಡ. ಇವೆಲ್ಲ ಒಣಮೇವು ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಶೇಖರಣೆ ಮಾಡ್ತಕ್ಕಂಥದ್ದು. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ. ಈ ವಾರ ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಸ್ತೂರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಕಂಪನಿ ಕಟ್ಟಿದ 3-6 ಒಳಗಡೆ ಕಂಪನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಲೈಸೆನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀರಿ? ಈಗ ಫರ್ಟಿಲೈಸರ್ ಲೈಸೆನ್ಸನ್ನು ತೊಗೊಂಡಿದ್ದೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ವತಿಯಿಂದ, FSSI ಲೈಸೆನ್ಸ್ ತೊಗೊಂಡಿದ್ದೇವೆ, ಜನರಲ್ ಲೈಸೆನ್ಸನ್ನು ತೊಗೊಂಡಿದ್ದೇವೆ ಪಂಚಾಯತಿ ಕಡೆಯಿಂದ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಈಗ ನಾವು ಹಸಿರು ಮೇವಿಗೆ ಬಂದಂಥ ಸಂದರ್ಭದಲ್ಲಿ ಹಸಿರು ಮೇವನ್ನು ನಾವು ಮುಖ್ಯವಾಗಿ ನಾವು ಹಾಗೆ ದಿನನಿತ್ಯ ನಾವು ಕಟ್ ಮಾಡಿ ಕೊಡ್ತಕ್ಕಂಥ ಪದ್ಧತಿನೂ ಕೂಡ ಇದೆ. ಅದರಿಂದನೂ ಕೂಡ ತಾಜಾ ಪೋಷಕಾಂಶಗಳು ಕೂಡ ಸಿಕ್ಕುತ್ತೆ. ಮುಂದುವರೆದಂತೆ ಏನಾಗುತ್ತೆ, ನಾವು ಈ ಮಳೆಗಾಲದಲ್ಲಿ ನಮಗೆ ಈ ನೀರಿನ ಸೌಲಭ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಾವು ಹೆಚ್ಚಿನ ಮೇವನ್ನು ಬೆಳಿತೀವಿ. ಸೊ ಬೆಳೆದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನಾದರೂ ಸರ್ಪ್ಲಸ್ ಅಂದರೆ ಉಳಿಕೆ ಇತ್ತು ಅಂದರೆ, ಸೊ ಈ ಸಂದರ್ಭ ಮಳೆಗಾಲದಲ್ಲಿ ನಾವು ಹೆಚ್ಚು ಮೇವು ಸಿಕ್ಕುತ್ತೆ, ಅದಾದ ನಂತರ ಬೇಸಿಗೆಯಲ್ಲಿ ನಮಗೆ ಕಡಿಮೆ ಸಿಕ್ಕುತ್ತೆ, ಆ ಸಂದರ್ಭದಲ್ಲೂ ಹಸಿರು ಮೇವನ್ನು ಕೂಡ ನಮಗೆ ಲಭ್ಯತೆಯನ್ನು ಇಟ್ಕೋಬೇಕು, ಲಭ್ಯತೆ ಇಲ್ಲದೆ ಕೊರತೆ ಇಲ್ದಿರೋ ಥರ ನೋಡ್ಕೋಬೇಕು ಅಂದರೆ ನಾವು ಹೆಚ್ಚುವರಿಯಾಗಿ ಮಳೆಗಾಲದಲ್ಲಿ ಬೆಳೆದಿರ್ತಕ್ಕಂಥ ಹಸಿರು ಮೇವನ್ನು ಶೇಖರಣೆ ಮಾಡ್ಕೊಳ್ಬೋದು. ಹೇಗೆ ಮಾಡ್ಕೋಬೋದು ಅಂದರೆ ಅದರಲ್ಲಿ ಮುಖ್ಯವಾಗಿ ರಸಮೇವು ಅಂತ ನಾವು ಹೇಳ್ತೀವಿ. ಉದಾಹರಣೆಗೆ ನಾವು ಮೆಕ್ಕೆಜೋಳ, ಮೇವಿನ ಮೆಕ್ಕೆಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು ಅಥವಾ ಜೋಳ ಇರ್ಬೋದು, ಇವನ್ನು ನಾವು ರಾಸುಗಳಿಗೆ ಹಾಲುಗಾಳು ಹಂತದಲ್ಲಿ ಕೊಡಬೇಕು ಆ ಮೇವನ್ನು, ಆವಾಗ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿರುತ್ತೆ ಅಂತ ಹೇಳ್ತೀವಿ. ಸೊ ನಾವು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಅದೇ ಒಂದು ಅವಧಿಯಲ್ಲಿ ಕೊಡಲಿಕ್ಕೆ ಆಗಲ್ಲ ಭಾಳ ದಿನ ಕಾಲ, ಒಂದು. ಇನ್ನೊಂದು, ನಾವು ಹೆಚ್ಚಿನ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ಸೊ ನಾವು ಹಾಗೆಯೇ ನಮಗೆ ಮುಂದೆ ನಮಗೆ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಉಪಯೋಗ ಮಾಡ್ಕೋಬೋದು ಅಂದರೆ ಅದನ್ನು ನಾವು ರಸಮಯವಾಗಿ ಪರಿವರ್ತನೆ ಮಾಡ್ಬೋದು. ಅದಕ್ಕೆ ನಾವು ಇದು ಹಸಿರು ಮೇವಿನ ಶೇಖರಣ ತಾಂತ್ರಿಕತೆ ಅಂತ ಹೇಳ್ತೀವಿ. ರಸಮೇವನ್ನು ಇಂಗ್ಲೀಷಲ್ಲಿ ನಾವು ಸೈಲೇಜ್ ಅಂತ ಹೇಳ್ತೀವಿ. ಭಾಳ ಮುಖ್ಯವಾದಂಥದ್ದು ಇದು. ಸೊ ಇದನ್ನು ನಾವು ರಸಮೇವನ್ನು ನಾವು ಮಾಡಬೇಕು ಅಂದರೆ ಮುಖ್ಯವಾಗಿ ಪ್ರಿಫರೆನ್ಷಿಯಲ್ ಕ್ರಾಪ್ ಅಂತ ಹೇಳ್ತೀವಿ. ಯಾವ ಬೆಳೆಯಲ್ಲಿ ಹೆಚ್ಚು ಪೌಷ್ಟಿಕವಾದಂಥ ರಸಮೇವನ್ನು ನಾವು ಮಾಡ್ಬೋದು ಅಂದರೆ ಮೆಕ್ಕೆಜೋಳ ಅಂತ ಹೇಳ್ತೀವಿ ನಾವು, ಮೇಜ್ ಅಂತ. ಇದರಲ್ಲಿ ನಾವು ಬಹಳಷ್ಟು ಒಳ್ಳೆಯ ಗುಣಮಟ್ಟದ ರಸಮೇವನ್ನು ಮಾಡಬಹುದಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ರಸಮೇವನ್ನು ಮಾಡೋದೇ ಆದರೆ ಏಕದಳ ಬೇವಿನ ಬೆಳೆಗಳಿಂದ ಮಾಡ್ಬೋದು, ಮುಖ್ಯವಾಗಿ ಮೆಕ್ಕೆಜೋಳದಿಂದ. ಅದರಲ್ಲೂ ಕೂಡ ಹಾಲುಗಾಳು ಹಂತದಲ್ಲಿರ್ತಕ್ಕಂಥ ಮೇವನ್ನು ತುಂಡರಿಸಿ ನಾವು ಗಾಳಿ ರಹಿತವಾಗಿ ಶೇಖರಣೆ ಮಾಡ್ತಕ್ಕಂಥ, ಏರ್ ಟೈಟ್ ಮಾಡಿ ಶೇಖರಣೆ ಮಾಡ್ತಕ್ಕಂಥ ಒಂದು ವಿಧಾನ. ಇದನ್ನು ನಾವು ರಸಮೇವ ಅಥವಾ ಸೈಲೇಜ್ ಅಂತಂದರೆ ಏರ್ ಟೈಟ್ ಅಂದರೆ ಅನ್ಯರೋಬಿಕ್ ಕಂಡೀಷನ್ ಅಂತೇಳಿ, ಯಾವುದೇ ಥರದಲ್ಲದು ಗಾಳಿ ಹಾಡಬಾರ್ದು. ಸೊ ಒಂದು ಈ ಮೇವಿನ ಮೆಕ್ಕೆಜೋಳದಿಂದ ಮಾಡ್ತಕ್ಕಂಥದ್ದು. ಅದರಲ್ಲಿ ಹಾಲುಗಾಳು ಹಂತದಲ್ಲಿ ಮಾಡಿದಾಗ ಪೋಷಕಾಂಶಗಳ ಲಭ್ಯತೆ ಜಾಸ್ತಿ ಇರುತ್ತೆ ಅಥವಾ ಒಟ್ಟಾರೆ ಪಚನವಾಗುವಂಥ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿರುತ್ತೆ. ಇದನ್ನು ಚಿಕ್ಕ ಚಿಕ್ಕದಾಗಿ ತುಂಡರಿಸಿ ಭಾಳಷ್ಟು ವಿಧಾನಗಳಿದೆ ರಸಮೇವಲ್ಲೂ ಕೂಡ. ಗುಂಡಿ ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು ಅಥವಾ ಬಂಕರ್ ಮಾದರಿ ಅಂದರೆ ಭೂಮಿ ಮಟ್ಟದ ಮೇಲೆ ತೊಟ್ಟಿ ಮಾದರಿಯಲ್ಲಿ ಮಾಡ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಬೇಲ್ಸ್ ಅಂತ ಬಂದಿದೆ, ಸೈಲೇಜ್ ಬ್ಯಾಗ್ಸ್ ಅಂತಲೂ ಕೂಡ ಬಂದಿದೆ. ಇಷ್ಟೆಲ್ಲ ವಿಧಾನಗಳಿಂದ ಯಾವುದೇ ವಿಧಾನ ಮಾಡಿದ್ರೂ ಕೂಡ ರಸಮೇವಲ್ಲಿ ನಾವು ಈ ಹಸಿರು ಮೇವನ್ನು ಗಾಳಿರಹಿತವಾಗಿ ಶೇಖರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಅದರಲ್ಲಿ ಒತ್ತಡೀಕರಿಸಿ ಶೇಖರಣೆ ಮಾಡ್ತಕ್ಕಂಥದ್ದು ಗುಣಮಟ್ಟದ ರಸಮೇವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಹೇಗೆ ಮಾಡ್ತಾರೆ ಅಂತ ಹೇಳೋದಾದರೆ, ನಾನು ಆಗಲೇ ಹೇಳಿದಾಗೆ ಏಕದಳ ಮೇವಿನ ಬೆಳೆಗಳಲ್ಲಿ ಹಾಲುಗಾಳ ಹಂತದಲ್ಲಿದ್ದಾಗ ಇದನ್ನು ತುಂಡರಿಸಿ ಗುಂಡಿಗೆ ತುಂಬತಕ್ಕಂಥದ್ದು, ಇದನ್ನು ಒತ್ತಡೀಕರಿಸಿ ತುಂಬಬೇಕಾಗತ್ತೆ. ಸೊ ನಾವು ಅದಲ್ಲದೆ ಕೂಡ ಯಾವುದೇ ಏಕದಳ ಮೇವಿನ ಬೆಳೆಗಳಿಂದ ನಾವು ರಸವೇ ಮಾಡಲಿಕ್ಕೆ, ನಾನು ಮೆಕ್ಕೆಜೋಳನೇ ಹೇಳೋದಾದರೆ ಅದರಲ್ಲಿ ತೇವಾಂಶ, ನಾವು ರಸಮೇವನ್ನು ಮಾಡಬೇಕಾದ್ರೆ ತೇವಾಂಶ ಸರಾಸರಿ ಎಷ್ಟಿರಬೇಕು ಅಂದರೆ ಶೇಕಡ 60-65% ತೇವಾಂಶ ಇರಬೇಕು. ಸೊ ನಾವು ಆಗ್ತಾನೆ ಕಟ್ ಮಾಡಿರ್ತಕ್ಕಂಥದ್ದನ್ನು ಮೇವನ್ನು ನಾವು ರಸಮೇವು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, 70-75% ಅದರಲ್ಲಿ ತೇವಾಂಶ ಇರುತ್ತೆ. ಸೊ ಹಾಗಾಗಿ ನಾವು ಬಾಡಿಸ್ಬೇಕಾಗತ್ತೆ, ಒಣಗಿಸೋದಲ್ಲ ಬಾಡಿಸ್ಬೇಕಾಗತ್ತೆ. ಅಂದರೆ ನಾವು ಇವತ್ತು ರಸಮೇವನ್ನು ಮಾಡಬೇಕು ಅನ್ನೋದಾದರೆ ನಾವು ಹಿಂದಿನ ದಿನ ಮಾಡ್ಬೋದು, ಅಥವಾ ಇವತ್ತು ಬೆಳಿಗ್ಗೆ ಕಟ್ ಮಾಡಿಬಿಟ್ಟು 4-5 ಗಂಟೆಗಳ ಕಾಲ ಹಾಗೆ ನಮ್ಮ ಜಮೀನಲ್ಲಿ ಬಾಡಿಸ್ದಾಗ ಏನಾಗಿರುತ್ತೆ, ಇದರಲ್ಲಿರ್ತಕ್ಕಂಥ ತೇವಾಂಶ ಅಂದರೆ ನೀರಿನಂಶ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಶೇಕಡ 60-65% ತೇವಾಂಶ ಇದ್ದಾಗ ನಮಗೆ ಉತ್ತಮ ಗುಣಮಟ್ಟದ ಒಂದು ರಸಮೇವಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀರಿನಂಶ ಹೆಚ್ಚಿಗೆ ಇದ್ದರೆ ಏನಾಗುತ್ತೆ, ಅದು ಡಿಕಾಂಪೋಸ್ ಆಗೋದು, ಅದು ಕೊಳಿಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ತೇವಾಂಶ ಇರ್ತಕ್ಕಂಥ ಇಷ್ಟು ತೇವಾಂಶ ಉಳ್ಳ ಮೇವನ್ನು ನಾವು ತುಂಡರಿಸಿ ಗುಂಡಿ ರೂಪದಲ್ಲೇ ಆದರೂ ಇರ್ಬೋದು, ತೊಟ್ಟಿಲ್ಲಾದರೂ ಆಗಿರ್ಬೋದು, ಅಥವಾ ಸೈಲೇಜ್ ಬ್ಯಾಗ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಅದರಲ್ಲೂ ಕೂಡ ಇದನ್ನು ತುಂಡರಿಸಿ ಚೆನ್ನಾಗಿ ಕೂಡ ತುಳಿದು ಒತ್ತಡೀಕರಿಸಿ ಇದನ್ನು ನಾವು ಏರ್ ಟೈಟ್ ಮಾಡಬೇಕಾಗುತ್ತೆ. ಒಮ್ಮೆ ನಾವು ರಸಮೇವನ್ನು ಮಾಡಲಿಕ್ಕೆ ತುಂಡರಿಸಿ ತುಂಬಲಿಕ್ಕೆ ಆರಂಭ ಮಾಡಿದರೆ ನಾವು ಆದಷ್ಟು ಬೇಗ ಅಂದರೆ 1-2 ದಿನದೊಳಗಡೆ ನಾವು ಗುಂಡಿನ ಸಂಪೂರ್ಣವಾಗಿ ತುಂಬಬೇಕಾಗುತ್ತೆ. ಸೊ ನಾವು ಇದನ್ನು 3 ದಿನಗಳ ಕಾಲ ಅಥವಾ ವಾರದವರೆಗೂ ಕೂಡ ನಾವು ಹಾಗೆ ತುಂಬ್ತಾ ಹೋದರೆ ಏನಾಗುತ್ತೆ, ಗಾಳಿ ಸೇರಿಕೊಂಡು ಅದು ಕೆಟ್ಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಒಳಗಡೆ ಗಾಳಿ ಶೇಖರಣೆ ಆಗದಂತೆ ನಾವು ಕ್ರಮವಹಿಸಬೇಕಾಗುತ್ತೆ. ಸಂಪೂರ್ಣವಾಗಿ ನಾವು ತುಂಬಿ ಆದ ನಂತರ ಸಂಪೂರ್ಣವಾಗಿ ನಾವು ಒದಕೆ ಮಾಡಬೇಕು ಪ್ಲಾಸ್ಟಿಕ್ ಶೀಟಲ್ಲಿ ಅದನ್ನು. ಸೊ ನಾವು ಒದಕೆ ಮಾಡಿ ಅದನ್ನು ಒತ್ತಡ ಹೇರಿದಾಗ ಏನಾಗುತ್ತೆ, ಕನಿಷ್ಠ 45-60 ದಿವಸಗಳ ಕಾಲ ಹಾಗೆ ನಾವು ಏರ್ ಟೈಟ್ ಆಗಿ ಬಿಡಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ 45-60 ದಿನಗಳ ಕಾಲ ಒಳಗಡೆ ಅಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಹಿಡಿದು ನಾವು ಫರ್ಮೆಂಟೇಷನ್ ರೂಪದಲ್ಲಿ ಆಗುತ್ತೆ, ಅಂದರೆ ಈ ನಾವು ಹಾಲನ್ನು ಮೊಸರಾಗಿ ಪರಿವರ್ತನೆ ಮಾಡ್ತಕ್ಕಂಥ ಲ್ಯಾಕ್ಟೋಬೇಸ್ಲೆಸ್ ಬ್ಯಾಕ್ಟೀರಿಯಾಗಳು ಅಂತ ನಾವೇನು ಹೇಳ್ತೀವೋ, ಸೊ ಆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯಲ್ಲಿ ವೃದ್ಧಿ ಆಗುತ್ತೆ. ಸೊ ಅದು ಲ್ಯಾಕ್ಟಿಕ್ ಆ್ಯಸಿಡನ್ನು ಉತ್ಪಾದನೆ ಮಾಡುತ್ತೆ. ಆಗ ಆ ಲ್ಯಾಕ್ಟಿಕ್ ಆ್ಯಸಿಡ್ ಉತ್ಪಾದನೆ ಆದಂಥದ್ದು ಕೆಡದಂತೆ ಮೇವನ್ನು ಕಾಪಾಡುತ್ತೆ. 45-60 ದಿವಸ ಆದ ನಂತರ ಅದನ್ನು ನಾವು ತೆರೆದು ಓಪನ್ ಮಾಡಿಬಿಟ್ಟು ನಾವು ರಾಸುಗಳಿಗೆ ಕೊಡ್ಬೋದು. ಏನು ಇದರಲ್ಲಿ ಮುಖ್ಯವಾದಂಥ ಉಪಯೋಗಗಳೇನು ಹಸಿರು ಮೇವಿಗೂ ಈ ರಸಮೇವಿಗೂ ಅಂತ ಹೇಳೋದಾದರೆ, ಹಸಿರು ಮೇವನ್ನು ರಸಮಯವಾಗಿ ಪರಿವರ್ತನೆ ಆಗಿರೋದ್ರಿಂದ ಇದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿರುತ್ತೆ, ಮತ್ತು ಕಾಂಪ್ಲೆಕ್ಸ್ ಶುಗರ್ ಇರ್ತಕ್ಕಂಥದ್ದು ಸಿಂಪಲ್ ಶುಗರ್ಸ್ ಆಗಿ ಪರಿವರ್ತನೆ, ರಾಸುಗಳು ಇದು ಹೆಚ್ಚು ಇಷ್ಟಪಟ್ಟು ತಿನ್ನುತ್ತೆ. ಅಂದರೆ ಈಗ ನಾವು ಸರಿಯಾಗಿ ಪರಿವರ್ತನೆ ಆದಂಥ ರಸಮೇವು ನಮ್ಮ ಬೆಲ್ಲದ ಹಣ್ಣಿನ ಸ್ಮೆಲ್ ಥರ ಬರುತ್ತೆ, ಅಥವಾ ಇದು ನೋಡಿದ ಕೂಡಲೇ ಇದು ಒಳ್ಳೆಯ ಗುಣಮಟ್ಟದ ರಸಮೇವು ಅಂತ ನಾವು ಹೇಗೆ ಹೇಳ್ಬೋದು ಅಂದರೆ, ಸೊ ಇದು ನಮ್ಮ ಬಂಗಾರದ ಕಲರ್ಗೆ ಯೆಲ್ಲೋ ಕಲರಿಗೆ ಟರ್ನ್ ಆಗಿರುತ್ತೆ, ಮತ್ತು ಬೆಲ್ಲದ ಹಣ್ಣಿನ ಥರ ಸ್ಮೆಲ್ ಬರ್ತಾ ಇರುತ್ತೆ. ಈ ಕಲರ್ ಬಿಟ್ಟು ನಿಮಗೆ ಕಪ್ಪು ಅಥವಾ ಕೆಂಪಾಗಿದೆ ಅಂದರೆ ಅದು ನೀರಿನಂಶ ಜಾಸ್ತಿಯಾಗಿ ಕೆಟ್ಟೋಗಿದೆ ಅಂತ ಅರ್ಥ. ಸೊ ಈ ಒಂದು ಬಣ್ಣಕ್ಕೆ ತಿರುಗಿದಾಗ ಬಂಗಾರದ ಹಳದಿ ಬಣ್ಣಕ್ಕೆ ತಿರುಗಿದಂಥ ಮೇವನ್ನು ಕೊಡ್ಬೋದು. ರಾಸುಗಳು ಕೂಡ ಹೆಚ್ಚು ಇಷ್ಟಪಟ್ಟು ತಿನ್ನತ್ತೆ. ಸೊ ಈಗ ನಾವು ರಸಮೇವು ಕೊಡೋದ್ರಿಂದ ನಾವು ಏನು ಬೇರೆ ಕಡಿಮೆ ಮಾಡ್ಬೋದು, ಹಾಲು ಉತ್ಪಾದನೆ ಮಾಡಲಿಕ್ಕೆ ಉತ್ಪಾದನೆ ವೆಚ್ಚನ ಯಾವ ರೀತಿ ಕಡಿಮೆ? ರಸಮೇವನ್ನು ನಾವು ಸರಿ ಸುಮಾರು ಒಂದು ರಾಸಿಗೆ 15-20 ಕೆ ಜಿ ಕೊಡಬೇಕಾಗುತ್ತೆ. ಅಂದರೆ ಒಂದು ಆವ್ರೇಜ್ ಒಂದು 5-10 ಲೀಟ್ರ್ ಕೊಡ್ತಕ್ಕಂಥ ರಾಸಿಗೆ ನೀವು ಆಲ್ಮೋಸ್ಟು ರಸಮೇವನ್ನು ಕೊಟ್ಟರೆ ಹಸಿರು ಮೇವನ್ನು ಕೊಡೋದನ್ನು ನಿಲ್ಲಿಸ್ಬೋದು. ಬಟ್ ಒಣಮೇವನ್ನು ಅದ್ರ ಜೊತೆಗೆ ಆ್ಯಸ್ ಯೂಶ್ವಲ್ ನಾವು ಒಂದು ರಾಸಿಗೆ ಒಂದು 6-8 ಕೆ ಜಿಯಷ್ಟು ಒಂದು ದಿನಕ್ಕೆ ಮೇವನ್ನು ಏನು ಕೊಡ್ತಾ ಇದ್ದೀವಿ ಆ ಕಚ್ಚನಾರನ್ನು ಒದಗಿಸ್ಲಿಕ್ಕೋಸ್ಕರ ನಾವು ಒಣಮೇವನ್ನು ಕೊಡಬೇಕಾಗುತ್ತೆ. ಸೊ ನೀವು ರಸಮೇವನ್ನು ಕೊಟ್ಟರೆ ಹಸಿರು ಮೇವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಏನಿರಲ್ಲ, ಅದ್ರ ಜೊತೆ ಖನಿಜ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಈ ಹಸಿರು ಮೇವಿಗಿಂತ ಹೆಚ್ಚಿನ ಅನುಕೂಲತೆ ಏನಂದರೆ ಇದು ಜೀರ್ಣ ಆಗೋದಕ್ಕೆ ಪಚನ ಆಗೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಜೊತೆಯಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ಡು ಮತ್ತು ಹಾಲು ಉತ್ಪಾದನೆಗೆ ಬೇಕಾದಂಥ ಮುಖ್ಯ ಅಂಶಗಳು ಕೂಡ ಇದರಲ್ಲಿ ಇರೋದರಿಂದ ಹಾಲು ಉತ್ಪಾದನೆಯೂ ಕೂಡ ಅಷ್ಟೇ ಹಸಿರು ಮೇವಿಗಿಂತ ರಸಮೇವನ್ನು ಕೊಟ್ಟಿರ್ತಕ್ಕಂಥ ಆಹಾರದಲ್ಲಿ ಅಟ್ಲೀಸ್ಟ್ ಶೇಕಡ ಒಂದು 15-20 ಹಾಲಿನ ಉತ್ಪಾದನೆಯೂ ಕೂಡ ಜಾಸ್ತಿ ಆಗುತ್ತೆ. ಗುಣಮಟ್ಟದ ಹಾಲಿನ ಉತ್ಪಾದನೆ ಮಾಡಲಿಕ್ಕೂ ಕೂಡ ಹೆಚ್ಚಿನ ಅನುಕೂಲ ಈ ಒಂದು ರಸಮೇವನಿಂದ ಆಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ, ನಾವು ಹೆಚ್ಚಿಗೆ ಬೆಳೆದಂಥ ಸಂದರ್ಭದಲ್ಲಿ ಇದನ್ನು ಶೇಖರಣೆ ಮಾಡಿ ಇಟ್ಕೊಂಡಾಗ ಬೇಸಿಗೆ ಕಾಲದಲ್ಲಿ ನಮಗೆ ಯೂಶ್ವಲಿ ಈ ಮೇವಿನ ಒಂದು ಕೊರತೆ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡ್ಬೋದು. ಇದರಲ್ಲಿ ಮುಖ್ಯವಾದ ಅಂಶ ಏನು, 2 ತಿಂಗಳ ಕಾಲ ಇದನ್ನು ಹಾಗೆ ತೆರೆದಂತೆ ಹಾಗೆ ಕ್ಲೋಸ್ ಮಾಡಿಟ್ಟಿರಬೇಕು. ಆವಾಗ ರಸಮೇವಾಗಿ ಪರಿವರ್ತನೆ, ಒಮ್ಮೆ ರಸಮೇವಾಗಿ ಪರಿವರ್ತನೆ ಆದ ನಂತರ ನೀವು ಇದನ್ನು ತಾಸುಗಳಿಗೆ ಕೊಡ್ತಾ ಹೋಗ್ಬೋದು. ಬಟ್ ಓಪನ್ ಮಾಡಿ ನಂತರ ಕ್ಲೋಸ್ ಮಾಡಬೇಕು, ಗಾಳಿ ಆಡದಂತೆ ನೋಡ್ಕೋಬೇಕು ಆದಷ್ಟು. ಒಮ್ಮೆ ತೆರೆದಾಗ ನೀವು 2-2.5 ತಿಂಗಳೊಳಗಡೆ ಇದನ್ನು ರಸಮೇವನ್ನು ನೀವು ಆದಷ್ಟು ಖಾಲಿ ಮಾಡಬೇಕಾಗುತ್ತೆ. ಆ ರೀತಿ ಪ್ಲಾನ್ ಮಾಡಿಕೊಂಡು ತೊಟ್ಟಿಗಳನ್ನು ಮಾಡ್ಕೋಬೇಕಾಗುತ್ತೆ. ಹೆಚ್ಚಿನ ದಿನ 2.5 ತಿಂಗಳಿಗಿಂತ ಹೆಚ್ಚಿನ ದಿನ ಆದರೆ ಏನಾಗುತ್ತೆ, ಗಾಳಿ ಹೆಚ್ಚಿಗೆ ಸೇರಿಕೊಂಡಷ್ಟು ಡಿಕಂಪೋಸ್ ಆಗಲಿಕ್ಕೆ ಶುರುವಾಗುತ್ತೆ, ಕೊಳಿಲಿಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ 2-2.5 ತಿಂಗಳೊಳಗಡೆ ಖಾಲಿ ಮಾಡಲ ರೀತಿ ನಾವು ಪ್ಲಾನ್ ಮಾಡ್ಕೋಬೇಕಾಗ ಇಲ್ಲ. ಈಗ ನಾವು ಈಗ ಮಾಡಿ ಇಟ್ಕೊಂಡಿದ್ದೀವಿ, ಈಗ ಸದ್ಯದಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ಕೊರತೆ ಇರೋ ಸಮಯದಲ್ಲಿ ಉಪಯೋಗಿಸ್ತೀವಿ ಅಂದರೂ ಕೂಡ ಸೊ ಇದನ್ನು 6 ತಿಂಗಳು ಆದಾಗಲೂ ಕೂಡ ಇದನ್ನು ಓಪನ್ ಮಾಡಿ ಉಪಯೋಗಿಸ್ಬೇಕಾಗ್ತದೆ. ಬಟ್ ಕನಿಷ್ಠ ಅದು ರಸಮೇವಾಗಿ ಪರಿವರ್ತನೆ ಆಗಲಿಕ್ಕೆ 2 ತಿಂಗಳುಗಳ ಕಾಲ ಬೇಕಾಗುತ್ತೆ. ಒಮ್ಮೆ ರಸಮೇವಾಗಿ ಪರಿವರ್ತನೆ ಆಗಿ ನೀವು ಹಾಗೆ ತೆರೆಯದೆ ಹಾಗೆ ಬಿಟ್ಟರೂ ಕೂಡ 1.5-2 ವರ್ಷಗಳ ಕಾಲ ಕೆಡದಂತೆ ಇರುತ್ತೆ, ಪ್ರೊವೈಡೆಡ್ ಯಾವುದೇ ಅಲ್ಲಿ ಹೋಲ್ ಆಗಲಿ ಅಥವಾ ರಂಧ್ರಗಳಾಗಿ ಸೊ ಗಾಳಿಯ ಎಕ್ಸ್ಚೇಂಜ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಸೊ ಇದು ಭಾಳ ಮುಖ್ಯವಾದಂಥ ಒಂದು ಹಸಿರು ಮೇವಿನ ಒಂದು ಶೇಖರಣ ವಿಧಾನ. ಸೊ ಈಗ ಈ ರಸಮೇವಲ್ಲೂ ಅಷ್ಟೇ, ನಾನು ಹೇಳಿದಾಗೆ ಮೊದಲಿನ ಹಿಂದಿನ ಕಾಲದಿಂದನೂ ಮುಖ್ಯವಾದಂಥದ್ದು ಒಂದು ಭೂಮಿಯಲ್ಲೇ ಗುಂಡಿ ಮಾಡಿಕೊಂಡು ಮಾಡ್ತಕ್ಕಂಥದ್ದು, ಇನ್ನೊಂದು ತೊಟ್ಟಿ ರೂಪದಲ್ಲಿ ಮಾಡ್ತಕ್ಕಂಥದ್ದು ಎರಡಿತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಬ್ಯಾಗ್ಸ್ ಅಂತ ಬಂದಿದೆ. ಸೊ ನಮಗೆ ಗುಂಡಿ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ಗೆ ಕಷ್ಟ ಆಗುತ್ತೆ, ನಮ್ಮಲ್ಲಿ ಜಾಗದ ಕೊರತೆ ಇದೆ ಅಂತಕ್ಕಂಥವ್ರು 500 ಕೆಜಿ ಅಥವಾ 1 ಟನ್ ಕೆಪಾಸಿಟಿಯ ಬ್ಯಾಗ್ಗಳು ಬರುತ್ತೆ, ಲ್ಯಾಮಿನೇಟೆಡ್ ಬ್ಯಾಗ್ಸ್ ಅಂತ, ಗಾಳಿ ಎಕ್ಸ್ಚೇಂಜ್ ಆಗದೇ ಇರೋ ಥರ ಗಾಳಿರಹಿತವಾಗಿ ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಬ್ಯಾಗ್ಸ್, ಅದರಲ್ಲೂ ಕೂಡ ಅಷ್ಟೇ. ಸೊ ನೀವು ತುಂಡರಿಸಿದ ಮೇವನ್ನು ಗುಂಡಿಲಿ ಯಾವ ರೀತಿ ತುಂಬ್ತೀರೋ ಈ ರೀತಿ ಚೀಲದಲ್ಲಿ ತುಂಬಿಟ್ಟು ಒತ್ತಡೀಕರಿಸಿ ಇದನ್ನು ಕ್ಲೋಸ್ ಮಾಡ್ಬೋದು, ಇದನ್ನು ಸೈಲೇಜ್ ಬ್ಯಾಗ್ಸ್ ಅಂತ ಹೇಳ್ತಾರೆ. ಇದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಬೇಲ್ಸ್ ಅಂತ ಬಂದಿದೆ, ಸೈಲೇಜ್ ಬೇಲ್ಸ್ ಅಂತ. ಅಂದರೆ ಈ ರಸಮೇವನ್ನು ಮಾಡುವ ಒಂದು ಯಂತ್ರ ಬರುತ್ತೆ, ಇದನ್ನು ತುಂಡರಿಸಿ ಅದನ್ನು ಪೌಷ್ಟೀಕರಿಸಿ ಅದನ್ನು ಒತ್ತಡೀಕರಿಸಿ ಅದಕ್ಕೆ ರ್ಯಾಪಿಂಗ್ ಮಾಡುತ್ತೆ. ನಾವು ಬುಕ್ಸ್ಗಳಿಗೆ ಯಾವ ರೀತಿ ನಾವು ಬೈಂಡ್ ಮಾಡ್ತೀವೋ ಆ ರೀತಿ ಪ್ಲಾಸ್ಟಿಕ್ ಶೀಟಲ್ಲಿ ಬೈಂಡಿಂಗ್ ಆಗುತ್ತೆ, ಏರ್ ಟೈಟ್ ಆಗುತ್ತೆ. ಸೊ ಇದು ಬೇರೆ ಬೇರೆ ಪರಿಮಾಣದಲ್ಲಿ ಸಿಕ್ಕುತ್ತೆ, 50 ಕೆಜಿಯಿಂದ ಆರಂಭವಾಗಿ 50 ಕೆಜಿ, 100 ಕೆಜಿ, 200 ಕೆಜಿ ತನಕನೂ ಕೂಡ ಬಂಡಲ್ಸ್ ಬರುತ್ತೆ, ಬೇಲ್ಸ್ ಬರುತ್ತೆ. ಸೊ ರ್ಯಾಪಿಂಗ್ ಆಗಿರೋದ್ರಿಂದ ನೀವು ಒಂದು ಕಡೆ ಶೇಖರಣೆ ಮಾಡ್ಬೋದು, 45 ದಿವಸ ಅಥವಾ 60 ದಿವಸಗಳ ಆದ ನಂತರ ಆ ಬೇಲ್ಸನ್ನು ಓಪನ್ ಮಾಡ್ತಾರೆ. ಇದು ಕಮರ್ಷಿಯಲ್ಲಾಗಿ ವಾಣಿಜ್ಯವಾಗಿ ಮಾಡ್ತಕ್ಕಂಥ ಒಂದು ಇದು. ಸೊ ಅದೇ ರೀತಿ ಕಡಿಮೆ ಕೆಪಾಸಿಟಿಯ ಬ್ಯಾಗ್ಗಳು ಕೂಡ ಬರುತ್ತೆ. ಸೊ ಅಂದರೆ 50 ಕೆಜಿ, 100 ಕೆಜಿಯ ಬ್ಯಾಗ್ಗಳಿಗೂ ಕೂಡ ತುಂಡರಿಸಿ ಸೀಲಿಂಗ್ ಮಾಡ್ತಾರೆ, ಸೈಲೇಜ್ ಬ್ಯಾಗ್ಸ್ ಅಂತ. ಇದು ಕೂಡ ಇತ್ತೀಚಿನ ಒಂದು ತಾಂತ್ರಿಕತೆ. ಇದಕ್ಕೆ ಮುಂದುವರೆದಂತೆ ನಮ್ಮಲ್ಲೂ ಕೂಡ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂತೇಳಿ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ NDDB ಅಂತ ನಾವು ಹೇಳ್ತೀವಿ, ಮತ್ತು ಈ ಭಾರತ ಸರ್ಕಾರದ ಕೃಷಿ ಹಾಗೆ ಮೀನುಗಾರಿಕೆ ಪಶು ಇದರ ಒಂದು ಮಂತ್ರಾಲಯದವರು ನಮಗೂ ಕೂಡ ಅನುದಾನ ನೀಡಿ ಸೊ ಈ FPOನ ಮಾಡಿದ್ದೀವಿ. ಈಗ ನಾವು SD ಕೋಟೆ ತಾಲೂಕಲ್ಲಿ ಇದರ ಒಂದು ವನಸಿರಿನಾಡು ರೈತ ಉತ್ಪಾದಕ ಸಂಸ್ಥೆ ಅಂತ. ಅದರ ಮುಖ್ಯ ಉದ್ದೇಶ ಈ ಮೇವಿನ ಅಭಿವೃದ್ಧಿಗೆ ಸಂಬಂಧಪಟ್ಟಂಥದ್ರು. ಅದರಲ್ಲೂ ಮುಖ್ಯವಾದಂಥ ಚಟುವಟಿಕೆ ಬಂದು ಈ ರಸಮೇವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಉತ್ಪಾದನೆ ಮಾಡಿ ರೈತರಿಗೆ ಆದಷ್ಟು ಕಡಿಮೆ ದರದಲ್ಲಿ ಕೊಡಬೇಕು ಅಂತ. ಇದಕ್ಕೆ ಬೇಕಾದಂಥ ಯಂತ್ರ ಟ್ರ್ಯಾಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಸೊ ನಮಗೆ ಈ ಭಾರತ ಸರ್ಕಾರದ ನೆರವಿನಿಂದಿದೆ. ಕಾಮದ ತಾಂತ್ರಿಕ ಸಲಹೆ ಕೂಡ ಇದೆ. ಸೊ ಅದನ್ನು ಕೂಡ ಈಗ ನಾವು ಇಷ್ಟರಲ್ಲೇ ಕೂಡ ಅದನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ. ಅಂದರೆ ಸೈಲೇಜನ್ನು ಮಾಡಿ ನಮ್ಮ ಹಾಲು ಉತ್ಪಾದಕರಿಗೆ ಸೊ ಕಡಿಮೆ ದರದಲ್ಲಿ ವಿತರಣೆ ಮಾಡ್ತಕ್ಕಂಥದ್ದು ಒಂದು ಈ ಒಂದು ಸೈಲೇಜ್ಗೆ ಸಂಬಂಧಪಟ್ಟಂಥ ಒಂದು ಮುಖ್ಯವಾದಂಥ ಒಂದು ಚಟುವಟಿಕೆನೂ ಕೂಡ. ಕರಿಬಸವರಾಜ್ ಅವರೇ, ಮರದ ಮೇವಿನ ಬಗ್ಗೆನೂ ತಾವು ಪ್ರಸ್ತಾಪ ಮಾಡಿದ್ರಿ. ಮೇವಿನ ಮರಗಳನ್ನು ಕೂಡ ನಾವು ಬೆಳ್ಕೋಬೋದು ಅನ್ನೋದು. ಅಂದರೆ ಮರ ಅಂದರೆ ಸ್ವಾಭಾವಿಕವಾಗಿ ಅದನ್ನೇ ನಾವು ಅಲ್ಲಿ ಸಂಗ್ರಹಣೆ ಮಾಡೋದು ಬರೋದಿಲ್ಲ, ಅದನ್ನೇ ಬಳಸೋದಾದರೆ ಯಾವ ರೀತಿ ಬಳಸಬೇಕು ಅದ್ರ ಬಗ್ಗೆ? ಈಗ ನಾವು ಮೇವಿನ ಮರದ ಸೊಪ್ಪನ್ನು ಉಪಯೋಗ ಮಾಡೋದ್ರ ಬಗ್ಗೆ ಹೇಳೋದಾದರೆ, ಯಾವುದೇ ಮೇವಿನ ಮರದ ಸೊಪ್ಪನ್ನು ನಾವು ರಾಸುಗಳಿಗೆ ಕೊಡ್ಬೋದು. ಸೊ ಅದರಲ್ಲಿ ಈ ಮುಖ್ಯವಾಗಿ ಮೇವಿಗೆ ಅಂತಲೇ ಉಪಯೋಗಿಸ್ತಕ್ಕಂಥ ಮರಗಳು ಅಂತ ಬಂದಾಗ, ಅಥವಾ ನಾವು ಬದುಗಳಲ್ಲಿ ಬೆಳೆದು ಅದರ ಸೊಪ್ಪನ್ನು ಕೊಡ್ತಕ್ಕಂಥ ಮುಖ್ಯವಾದಂಥ ಮೇವಿನ ಮರಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮುಖ್ಯವಾಗಿ ನಾವು ಅಗಸೆ ಅಂತ ಹೇಳ್ತೀವಿ. ನಂತರದಲ್ಲಿ ನುಗ್ಗೆ ಬರುತ್ತೆ, ಸುಬಾಬುಲ್ ಇರ್ಬೋದು, ಮತ್ತು ಗೊಬ್ಬರದ ಸೊಪ್ಪು ಅಂತ ಹೇಳ್ತೀವಿ. ಇಷ್ಟನ್ನು ಕೂಡ ಇಷ್ಟರ ಸೊಪ್ಪುಗಳನ್ನು ಕೂಡ ಕೊಡ್ಬೋದು. ಏನು ಇದರಲ್ಲಿ ಮೇವಿನ ಮರದ ಸೊಪ್ಪುಗಳಲ್ಲಿ ಮುಖ್ಯವಾಗಿ ಈಗ ನಾನು ಪ್ರಸ್ತಾಪ ಮಾಡಿರ್ತಕ್ಕಂಥ ಈ ಮರಗಳಲ್ಲಿ ಏನಿದೆ ಅಂದರೆ ಔಷಧೀಯ ಗುಣಗಳನ್ನು ಇರ್ತಕ್ಕ. ಉದಾಹರಣೆಗೆ ನಮ್ಮ ನುಗ್ಗೆ ಸೊಪ್ಪೆ ತೊಗೊಂಡ್ರೂ ಕೂಡ ನಾವು ಕೂಡ ಅದರ ನುಗ್ಗೆ ಸೊಪ್ಪನ್ನು ಉಪಯೋಗ ಮಾಡ್ತೀವಿ. ಸಾಕಷ್ಟು ಖನಿಜಾಂಶಗಳು ಅದರಲ್ಲಿ ಇರ್ತಕ್ಕಂಥದ್ದು. ಸೊ ಪ್ರೋಟೀನ್ಯುಕ್ತವಾಗಿರುತ್ತೆ. ಈ ಮೇವಿನ ಮರಗಳು ಆಲ್ಮೋಸ್ಟ್ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥದ್ದಾಗಿರೋದ್ರಿಂದ ಸೊ ಅದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಸಿಕ್ಕುತ್ತೆ. ರಾಸುಗಳ ಹಾಲು ಉತ್ಪಾದನೆಗೆ ಅವಶ್ಯಕ ಇರತಕ್ಕಂಥ ಖನಿಜಾಂಶಗಳು ಸಿಕ್ಕುತ್ತೆ, ಜೊತೆಗೆ ಔಷಧೀಯ ಗುಣಗಳು ಕೂಡ ಇರೋದ್ರಿಂದ ಸೊ ಇದರ ಸೊಪ್ಪನ್ನು ಕೂಡ ಉಪಯೋಗ ಮಾಡ್ಬೋದು. ಅಂದರೆ ಯಥೇಚ್ಛವಾಗಿ ಈಗ ನಾವು ನುಗ್ಗೆ ಸೊಪ್ಪು ಅಂತ ಬಂದ ಕೂಡಲೇ ಯಥೇಚ್ಛವಾಗಿ ನಾವು ಈಗ ಹಸಿರು ಮೇವನ್ನು 15-20 ಕೆಜಿ ಒಂದು ರಾಸುಗಳಿಗೆ ಕೊಡತಕ್ಕಂಥದ್ದನ್ನು ಬರೀ ನುಗ್ಗೆ ಸೊಪ್ಪಿಂದನೇ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಬೇರೆ ಮೇವಿನ ಜೊತೆಗೆ ಸೊ ಇದನ್ನು ಕೂಡ ಒಂದು 6-8 ಕೆ ಜಿಯಷ್ಟು ಕೊಟ್ಟರೆ ಹೆಚ್ಚು ಅನುಕೂಲ ಆಗುತ್ತೆ. ಸೊ ಇದನ್ನು ನಾವು ನಮ್ಮ ಮನೆ ಹಿಂಭಾಗದಲ್ಲಿ ಹಿತ್ತಲಲ್ಲಿ ಎಲ್ಲಿ ಜಾಗಗಳಿದೆ 1-2 ಅಗಸೆ ಮರಗಳನ್ನು ಹಾಕ್ಕೋಬೋದು, ಅಥವಾ ಬದುಗಳಲ್ಲೂ ಕೂಡ ಈ ಮರಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ವರ್ಷವಿಡೀ ಸೊ ಸರ್ವ ಋತುವಿನಲ್ಲೂ ಕೊಡ್ತಕ್ಕಂಥ ಗುಣ ಇರತಕ್ಕಂಥದ್ದು ಇರೋದ್ರಿಂದ ಸದಾಕಾಲ ನಾವು ಅದ್ರ ಸೊಪ್ಪನ್ನು ಕೂಡ ನಾವು ರಾಸುಗಳಿಗೆ ಕೊಡ್ಬೋದು. ಅಥವಾ ಈ ನಾನು ಆಗಲೇ ಹೇಳಿದ ಹಾಗೆ ಗೊಬ್ಬರದ ಸೊಪ್ಪಿನ ಮರ ಅಂತ ಹೇಳ್ತೀವಿ. ನಾವು ಹಳ್ಳಿಗಳಲ್ಲಿ ಸಾಕಷ್ಟು ಬೆಳೀತಾ ಇರುತ್ತೆ. ಅದರ ಸೊಪ್ಪನ್ನು ನಾವು ನೈಟ್ರೋಜನ್ ಅಂದರೆ ಸಾರಜನಕವನ್ನು ಒದಗಿಸ್ಲಿಕ್ಕೆ, ನಾವು ಆರ್ಗ್ಯಾನಿಕ್ ನೈಟ್ರೋಜನ್ನ ಒದಗಿಸ್ಲಿಕ್ಕೆ ನಮ್ಮ ಜಮೀನಿಗೆ ಅದನ್ನು ನಾವು ಇನ್ಕಾರ್ಪೊರೇಟ್ ಮಾಡ್ತೀವಿ. ಸೊ ಅದೇ ಗುಣ ಇರೋದ್ರಿಂದ, ಪ್ರೋಟೀನ್ ಅಂಶ ಇರೋದ್ರಿಂದ ರಾಸುಗಳಿಗೂ ಕೂಡ ಇದರ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಬಿಟ್ಟು ಕೂಡ ಬೇರೆ ಹಸಿರು ಮೇವಿನ ಜೊತೆಗೆ ಕೊಡ್ಬೋದು. ಸೊ ಹಾಗಾಗಿ ಮೇವಿನ ಮರದ ಸೊಪ್ಪುಗಳನ್ನು ಕೂಡ ರಾಸುಗಳಿಗೆ ಕೊಟ್ಟಾಗ ಸೊ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸುತ್ತೆ, ಜೊತೆಗೆ ಔಷಧ ಗುಣಗಳು ಇರೋದ್ರಿಂದ ಕೂಡ ರಾಸುವಿನ ಆರೋಗ್ಯ ಸುಧಾರಣೆಗೂ ಕೂಡ ಹೆಚ್ಚು ಅನುಕೂಲತೆ ಆಗತ್ತೆ. ರೈತ ಬಾಂಧವರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನು ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಫೆಬ್ರವರಿ 24 ಸೋಮವಾರ ಬಿಡುಗಡೆ ಮಾಡಿದರು. ದೇಶಾದ್ಯಂತ 9.8 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು 22,000 ಕೋಟಿ ರೂಪಾಯಿಗಳ ನೇರ ವರ್ಗಾವಣೆಯಾಗಿದೆ. ಬಿಹಾರದ ಭಾಗಲ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಪಿಎಂ ಕಿಸಾನ್ ಸಮ್ಮಾನ್ ನಿಧಿಯ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು. ಸರ್, ತಾವೊಂದು ಕಂಪನಿ ಬಗ್ಗೆ ಹೇಳಿದ್ರೆ ನಾನು ಚೂರು ವಿಸ್ತೃತವಾಗಿ ಹೇಳಕ್ಕಾಗುತ್ತಾ? ಎಲ್ಲಿ ಮಾಡ್ತಾ ಇದ್ದೀರಿ ಮತ್ತೆ ಅದರಿಂದ ಯಾವ ರೀತಿ ನೀವು ಸಪ್ಲೈ ಮಾಡೋ ಪ್ಲಾನ್ ಮಾಡಿದ್ದೀರಿ? ಕಳೆದ ವರ್ಷ ಇದನ್ನು ನಾವು ಆರಂಭ ಮಾಡಿರ್ತಕ್ಕಂಥದ್ದು ರೈತ ಉತ್ಪಾದಕ ಸಂಸ್ಥೆ ಅಂತ. ಅದರಲ್ಲೂ ಮೇವು ಉತ್ಪಾದನೆಗೆ ಸಂಬಂಧಪಟ್ಟಂತ ನಾವು ಫಾರ್ಡರ್ ಪ್ಲಸ್ FPO ಅಂತ ಹೇಳ್ತೀವಿ. ಫಾರ್ಡರ್ಸ್ ಪ್ಲಸ್ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಅಂತ. ಇವು ಈಗಾಗಲೇ ಈ ಬೇರೆ ಬೇರೆ ಇಲಾಖೆಗಳಲ್ಲಿ, ಕೃಷಿ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಮಾಡಿದ್ದಾರೆ. ಸಾವಯವ ಕೃಷಿಕರದ್ದು FPOಗಳು ಮಾಡಿರ್ಬೋದು, ಅಥವಾ ಹಾರ್ಟಿಕಲ್ಚರಲ್ಲೂ ಕೂಡ ಮಾಡಿದ್ದಾರೆ. ಸರ್, ಇದು ಮೈಸೂರು ಜಿಲ್ಲೆಯಲ್ಲಿ ಮಾತ್ರನಾ ಅಥವಾ ಪ್ರತಿಯೊಂದು ಜಿಲ್ಲೆಯಲ್ಲೂ ಮಾಡಿದ್ದಾರೆ? ನಮ್ಮ ಕಾಮ ವ್ಯಾಪ್ತಿಯಲ್ಲಿ ಒಂದು 12-13 ಇದನ್ನು ಮಾಡ್ತಾ ಇದ್ದಾರೆ. ಸೊ ಅಂದರೆ ಬೇರೆ ಬೇರೆ ಚಟುವಟಿಕೆಗಳಿರ್ತಕ್ಕಂಥದ್ದು. ಸೊ ಆಲ್ಮೋಸ್ಟ್ ಈಗ ನಮಗೆ 12-13 ಒಕ್ಕೂಟಗಳಲ್ಲಿ ಮುಖ್ಯವಾದಂಥ ಚಟುವಟಿಕೆ ಬಂದಂಥದ್ದು, ಅದರಲ್ಲೂ ಮುಖ್ಯವಾಗಿ ರಸಮೇವನ್ನು ಕೊಡಬೇಕು ಅನ್ನೋ ಒಂದು ಆ ಚಟುವಟಿಕೆಯನ್ನು ಮುಖ್ಯವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಈಗ ನಾರ್ತ್ ಕರ್ನಾಟಕಕ್ಕೆ ಹೋದಾಗ ನಾವು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಲ್ಲಿ ಬೀಜ ಉತ್ಪಾದನೆ ಮಾಡೋದಕ್ಕೆ, ಮೇವಿನ ಬೀಜ ಉತ್ಪಾದನೆ ಮಾಡಿ ರೈತರಿಗೆ ಅಥವಾ ಬೇರೆ ಒಕ್ಕೂಟಗಳಿಗೆ ವಿತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಚಟುವಟಿಕೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಒಟ್ಟಾರೆ ನಾವು ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಮಾಡಿರ್ತಕ್ಕಂಥದ್ದು ಇದು ಎಫ್ ಪಿ ಒ. ಇದು ನಾನು ಆಗಲೇ ಹೇಳಿದಾಗೆ ಭಾರತ ಸರ್ಕಾರದ ಪಶುಸಂಗೋಪನೆ ಮೀನುಗಾರಿಕೆ ಮಂತ್ರಾಲಯದವರು ಇದನ್ನು 10,000 ಎಫ್ ಪಿ ಒಸನ್ನು ಮಾಡಬೇಕು ನಮ್ಮ ದೇಶದಾದ್ಯಂತ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕೊಟ್ಟಿರ್ತಕ್ಕಂಥದ್ದು. ಅದು ನಮ್ಮ ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿ ಅಂತ ನಾವೇ, ಅದ್ರ ಮೂಲಕ ಇದರ ಒಂದು ತಾಂತ್ರಿಕ ಸಲಹೆಯಿಂದ ನಾವು ಎಲ್ಲಿ ಮಾಡಿದಿರಿ ಸರ್? ಈಗ ನಮ್ಮ ಒಕ್ಕೂಟದ ವ್ಯಾಪ್ತಿಯಲ್ಲಿ ನಾವು ಎಚ್ ಡಿ ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಹತ್ರ ನಮ್ಮದ ಒಂದು ಅಲ್ಲಿ ಒಂದು ಉಪ ಕಚೇರಿ ಇದೆ, ಅಲ್ಲಿ ಕೂಡ ಒಂದು ಶೈಥಲೀಕರಣ ಕೇಂದ್ರ ಇದೆ. ಸೊ ಅದರ ಪಕ್ಕ ಜಾಗದಲ್ಲಿ ಒಂದು 20 ಗುಂಟೆ ಪ್ರದೇಶದಲ್ಲಿ ಮೈರಾಡದವರ ಒಂದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಇದನ್ನ ಈಗ ನಾವು ಆರಂಭ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂಥ ಯಂತ್ರಗಳು, ಮುಖ್ಯವಾಗಿ ರಸಮೆ ಉತ್ಪಾದನೆ ಮಾಡ್ತಕ್ಕಂಥ ಯಂತ್ರ ಮತ್ತು ಅದರ ಪೂರಕವಾಗಿ ಒಂದು ಟ್ರ್ಯಾಕ್ಟರ್ ಅವಶ್ಯಕತೆ ಇರೋದು, ಇವೆರಡಕ್ಕೂ ಕೂಡ ಈಗ ಟೆಂಡರ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಪ್ರಮಾಣದ ಕಾಮದಿಂದನೂ ಕೂಡ 500,000 ಅನುದಾನ ಇದೆ. ಇನ್ನು ಉಳಿಕೆ ನಮ್ಮ ಒಕ್ಕೂಟದಿಂದ ಮತ್ತು ಈ ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಿದೆಯಾ ಅದರ ಒಂದು ಹಣ ನೆರವಿನಿಂದನೂ ಕೂಡ, ಈ ಮೂರು ನೆರವಿನಿಂದನೂ ಕೂಡ ಇದನ್ನು ನಾವು ಈಗ ಮಾಡ್ತಿದ್ವಿ. ಈ ಯಂತ್ರಗಳು ಬಂದಾದ ನಂತರ ಸೊ ರಸಮೆ ಉತ್ಪಾದನೆಯೂ ಕೂಡ ಆರಂಭ ಆಗುತ್ತೆ. ಉತ್ಪಾದನೆ ಆದ ನಂತರ ಅಟ್ಕಾಸ್ತಲ್ಲಿ ನಮ್ಮ ಉತ್ಪಾದನೆಗೆ ಎಷ್ಟು ವೆಚ್ಚ ಬರುತ್ತೆ, ಸೊ ಆ ವೆಚ್ಚದಲ್ಲಿ ನಾವು ನಮ್ಮ ವ್ಯಾಪ್ತಿಯ, ನಮ್ಮ ಒಕ್ಕೂಟದ ವ್ಯಾಪ್ತಿಯ ಹಾಲು ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಅವ್ರಿಗೆ ಬೇಡಿಕೆ ಅನುಸಾರ ಇದನ್ನು ಉತ್ಪಾದನೆ ಮಾಡಿ ವಿತರಣೆ ಮಾಡಬೇಕು. ಯಾವ ಕೆಪಾಸಿಟಿಯಲ್ಲಿ ಉತ್ಪಾದನೆ ಮಾಡೋ ಪ್ಲಾನ್ ಇದೆ ಸರ್? ಅಂದರೆ ದಿನಂಪ್ರತಿ ನಿಮಗೆ ಒಂದು 10-12 ಗಂಟೆ ಅಷ್ಟು ಅದು ಸಾಮರ್ಥ್ಯದಲ್ಲಿ ಉತ್ಪಾದನೆಯನ್ನು ಮಾಡಿದ್ರೆ ಸುಮಾರು 8-10 ತನ್ನಷ್ಟು ಒಂದು ದಿವಸಕ್ಕೆ ಉತ್ಪಾದನೆ ಮಾಡೋಂಥ ಸಾಮರ್ಥ್ಯ ಇರ್ತಕ್ಕಂಥ. ಅದಕ್ಕಾಗಿ ಮೇವನ್ನು ನೀವು ನೇರವಾಗಿ ರೈತರಿಂದ ಖರೀದಿ ಮಾಡಿ? ನಮ್ಮ ರೈತರುಗಳು ನಮ್ಮ ಹಾಲು ಉತ್ಪಾದ ಸಹಕಾರ ಸಂಘದಲ್ಲಿ ಸದಸ್ಯತ್ವವನ್ನು ಹೊಂದಿ ಯಾರು ಮೇವಿನ ಮುಸುಕಿನ ಜೋಳವನ್ನು ಬೆಳೀತಾರೆ ಆ ಸಮಯದಲ್ಲಿ ಏನು ದರವನ್ನು ಇರುತ್ತೋ ಅವ್ರ ಜೊತೆ ನಾವು ಸಮನ್ವಯನ ಸಾಧಿಸಿ ಸೊ ಅದರಿಂದ ನಾವು ಆ ಮೇವನ್ನು ರಸಮಯವಾಗಿ ಪರಿವರ್ತನೆ ಮಾಡಿ ಕೊಡ್ತಕ್ಕಂಥ ಒಂದು ಆದಾಯೋತ್ಪನ್ನ ಚಟುವಟಿಕೆ ಆಗುತ್ತಲ್ಲ ರೈತರಿಗೆ. ರೈತರಿಗೆ ಏನಾಗುತ್ತೆ ಈಗ ಸುಮಾರು ನಿಮಗೆ 80 ದಿವಸದಲ್ಲೇ ಆ ಒಂದು ಹಾಲುಗಾಳಿನ ಅಂತಕ್ಕೆ ಬರೋದ್ರಿಂದ ಸೊ ಬೇಗನೆ ಅವ್ರು ಕಟಾವಿಗೆ ಬರುತ್ತೆ. ನಂತರ ಬೇರೆ ಬೆಳೆಯನ್ನು ಬೆಳೀಲಿಕ್ಕೂ ಕೂಡ ಪ್ಲಾನ್ ಮಾಡ್ಬೋದು ಅಥವಾ ಮತ್ತೆ ಮೆಕ್ಕೆಜೋಳವನ್ನು ಹೆಚ್ಚಿನ ಬಾರಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಯಲ್ಲಿ ಏನಾಗುತ್ತೆ ಅವ್ರಿಗೆ ಬೇಗನೆ ಮಾರುಕಟ್ಟೆಗೆ ಹೋಗೋದ್ರಿಂದ ಸೊ ಅವ್ರಿಗೂ ಕೂಡ ಆದಾಯ ಆಗುತ್ತೆ. ಜೊತೆಯಲ್ಲೂ ನಮಗೆ ರಸಮೇವು ಮಾಡಲಿಕ್ಕೆ ಬೇಕಾದಂಥ ಮುಖ್ಯ ಕಚ್ಚಾ ಪದಾರ್ಥ ಕೂಡ ನಮಗೆ ದೊರಕತ್ತೆ. ಸೊ ನಾವು ಕೂಡ ಅವ್ರಿಗೆ ಸೊ ಉತ್ಪಾದನಾ ವೆಚ್ಚದಲ್ಲೇ ಅವರಿಗೆ ಕೊಡಲಿಕ್ಕೆ ಕೂಡ ನಾವು ಸಹಾಯ ಮಾಡಬೇಕಾಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಲಭ್ಯತೆ ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಅಥವಾ ಕೆಲವು ರೈತರಿಗೆ ಅವರು ಮೇವನ್ನು ಬೆಳೀಲಿಕ್ಕೆ ಅವರಲ್ಲಿ ಸೌಲಭ್ಯ ಇರಲ್ಲ, ಸೊ ಅಂಥವ್ರಿಗೆ ಈ ರಸಮೇವನ್ನು ಕೊಟ್ಟಾಗ ಏನಾಗುತ್ತೆ ಒಂದು ಹಾಲಿನ ಉತ್ಪಾದನೆ ಮತ್ತು ಗುಣಮಟ್ಟ ಸುಧಾರಣೆ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಕರಿಬಸವರಾಜ್ ಅವರೇ, ತಾವು ಕಾಮ ಅನ್ನೋ ಪದ ಬಳಸ್ತಾ ಇದ್ದೀರಿ, ಏನದು ಕಾಮ? ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ಅಂದರೆ ನಮ್ಮ ಫೆಡರಲ್ ಬಾಡಿ, ನಮ್ಮ ಒಕ್ಕೂಟಗಳ ಫೆಡರಲ್ ಬಾಡಿ, ನಮ್ಮ ರಾಜ್ಯದ ಫೆಡರಲ್ ಬಾಡಿ ಒಂದು ಕರ್ನಾಟಕ ಹಾಲು ಮಹಾಮಂಡಳಿ. ಸೊ ಅದರ ಅಡಿಯಲ್ಲಿ ನಮ್ಮ ಹಾಲು ಒಕ್ಕೂಟಗಳು ಕಾರ್ಯನಿರ್ವಹಿಸುತ್ತೆ. ಓಕೆ ಓಕೆ. ಅಂದರೆ ಈಗ ಮೇವು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ KMF ಕೂಡ ಕೆಲಸ ಮಾಡ್ತಾ ಇದೆ. ಹೌದು ಹೌದು ಹೌದು, ಅಲ್ವಾ? ಒತ್ತು ಕೊಡ್ತಾ ಇದೆ. ಯಾಕೆ ಅಂತಂದರೆ ಈಗ ಹಾಲಿನ ಉತ್ಪಾದನೆಯನ್ನು ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡೋದೇ ಆದರೆ ಮೇವಿದ್ರೆ ಹಾಲು, ಹೌದು, ಹಸುವಿನ ಆರೋಗ್ಯ. ಅದರಲ್ಲೂ ಮುಖ್ಯವಾಗಿ ನಾವು ಉತ್ತಮ ಗುಣಮಟ್ಟದ ಮೇವನ್ನು ರಾಸುಗಳಿಗೆ ಒದಗಿಸಿದಾಗ ಒಳ್ಳೆಯ ಗುಣಮಟ್ಟದ ಹಾಲನ್ನು ಪಡೀಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ನಿಜ ನಿಜ ನಿಜ. ಹಾಗಾಗಿ ನೋಡಿ, ಬಹಳಷ್ಟು ಪ್ರಯತ್ನಗಳಲ್ಲದೆ ಕೂಡ ಮೇವಿನ ಜೊತೆಯಲ್ಲಿ ಈಗ ಕರ್ನಾಟಕ ಹಾಲು ಮಹಾಮಂಡಳಿಯ ಮಾಲೀಕತ್ವದ ಪಶುಹಾರ ಘಟಕಗಳು ಅಂತಿದೆ. ಸೊ ಆ ಪಶುಹಾರ ಘಟಕಗಳಿಂದನೂ ಕೂಡ ಅಷ್ಟೇ ದಿನನಿತ್ಯ ಪಶುಹಾರ ಉತ್ಪಾದನೆಯಾಗಿ ಸೊ ಕಾಮ ವ್ಯಾಪ್ತಿಯ ನಮ್ಮ ಒಕ್ಕೂಟಗಳಿಗೂ, ಈ ಕರ್ನಾಟಕ ಹಾಲು ಮಹಾಮಂಡಳಿಯ ವ್ಯಾಪ್ತಿಯ ಹಾಲು ಒಕ್ಕೂಟಗಳಿಗೆ ಕೂಡ ಪಶುಹಾರನೂ ಕೂಡ ಉತ್ಪಾದನೆಯಾಗಿ ಬರುತ್ತೆ. ಸೊ ಅದು ಕೂಡ ಒಂದು ಮುಖ್ಯವಾದಂಥ ಚಟುವಟಿಕೆಯೂ ಕೂಡ ಅಷ್ಟೇ. ಯಾಕೆಂದರೆ ಹಾಲು ಉತ್ಪಾದನೆಗೆ ಅವಶ್ಯಕವಾದಂಥ ಪಶುಹಾರದ ಒಂದು ಪೂರೈಕೆಯೂ ಕೂಡ ಕಾಮ ಮತ್ತು ಒಕ್ಕೂಟಗಳು ಮಾಡ್ತಾ ಇರ್ತವೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ಮ ಕಂಪನಿ ನಮ್ಮ ಕಂಪನಿ ನಮ್ಮ ಕಂಪನಿ. ಈ ವಾರ ಜೋಳ ಹಾಗೂ ಕಡಲೆ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಮುಸ್ತೂರೇಶ್ವರ ಸ್ವಾಮಿ ರೈತ ಉತ್ಪಾದಕ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಿ ರಾಜಣ್ಣ ಅವರೊಂದಿಗೆ ಸಂದರ್ಶನ. ಕಂಪನಿ ಕಟ್ಟಿದ 3 ತಿಂಗಳಿಂದ 6 ತಿಂಗಳ ಒಳಗಡೆ ಕಂಪನಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಲೈಸೆನ್ಸ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಏನೇನು ಮಾಡ್ಕೊಂಡಿದ್ದೀರಿ? ಈಗ ಫರ್ಟಿಲೈಸರ್ ಲೈಸೆನ್ಸನ್ನು ತೊಗೊಂಡಿದ್ದೀವಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ವತಿಯಿಂದ. FSSI ಲೈಸೆನ್ಸ್ ತೊಗೊಂಡಿದ್ದೇವೆ. ಜನರಲ್ ಲೈಸೆನ್ಸನ್ನು ತೊಗೊಂಡಿದ್ದೇವೆ ಪಂಚಾಯತಿ ಕಡೆಯಿಂದ. ಕೇಳಿ ನಮ್ಮ ಕಂಪನಿ, ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಕರಿಬಸವರಾಜ್ ಅವರ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 7 7 6 0 9 6 8 4 4 2. ನಿಧಾನವಾಗಿ ಹೇಳಿ ಸರ್ ಇನ್ನೊಂದು ಸರಿ. 7 7 6 0 9 6 8 4 4 2. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 7 7 6 0 9 6 8 4 4 2. ಒಳ್ಳೆಯದು ಕರಿಬಸವರಾಜ್ ಅವರೇ. ಇದುವರೆಗೂ ಹಸಿರು ಮೇವು, ಒಣಮೇವು ಸಂಸ್ಕರಣಾ ಪದ್ಧತಿಗಳು ಮತ್ತು KMF ಈ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಉತ್ತಮವಾದ ಕ್ರಮಗಳು, ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದ. ಹಸಿರು ಹಾಗೂ ಒಣಮೇವು ಸಂಸ್ಕರಣೆ ಮತ್ತು ಸಂರಕ್ಷಣಾ ಪದ್ಧತಿಗಳನ್ನು ಕುರಿತು ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ವ್ಯವಸ್ಥಾಪಕರಾದ ಕರಿಬಸವರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯ